ಚಳ್ಳಕೆರೆ ತಾಲೂಕು ಚಿಕ್ಕೇನಹಳ್ಳಿಯ ಪ್ರಗತಿಪರ ಕೃಷಿಕ ಹೆಚ್ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಅಡವಿ ಚಿಕ್ಕೇನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಹೆಚ್ ತಿಪ್ಪೇಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಾಳೆ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ತಿಪ್ಪೇಸ್ವಾಮಿ ಅವರು ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ತಿಪ್ಪೇಸ್ವಾಮಿ ಅವರು ಈ ಕೃಷಿ ಬದುಕು ಅಲೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ಕೃಷಿ ಬದುಕು ಒಂದು 10-15 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಯಾಕೆ ಈ ಕೃಷಿ ಬದುಕಿ ಬರ್ಬೇಕನ್ನಿಸ್ತು? ಇಲ್ಲ, ನಮ್ಮ ಅಪ್ಪಾಜ ಇರೋದು ಪೂರಾತೀತ ಜಮೀನಿತ್ತು. ಜಮೀನಿರೋದ್ರಿಂದ ನಾವು ಮಾಡ್ತಿದ್ವಿ. ಮೊದಲು ನಾವು ಹೂವಿನ ವ್ಯಾಪಾರ ಮಾಡ್ಕೊಂಡು ಚಳ್ಳಕೆರೆಯಲ್ಲಿ ಇದ್ವಿ. ಚಳ್ಳಕೆರೆ ಇದ್ದಾಗ ಯಾಕೋ ಇದು ದಿನ ವ್ಯಾಪಾರ ಮಾಡೋದು ನಮ್ಗೆ ಅನ್ವಯಿಸೋದಿಲ್ಲ, ನಾವು ಕೃಷಿ ಬದುಕು ಮಾಡಿದ್ರೆ ಒಂದಲ್ಲೊಂದಿನ ಏನಾದರೂ ಒಂದು ಸಾಧನೆ ಮಾಡ್ಬೋದು ಅಂತೇಳಿ ಇದಕ್ಕೆ ಕೃಷಿ ಬದುಕಿಗೆ ಬಂದಿ ಸರ್. ಈಗ ಸಾಕಷ್ಟು ಜನ ರೈತರು ಈ ಕೃಷಿ ಬದುಕೇನಂತ ಲಾಭದಾಯಕ ಅಲ್ಲಪ್ಪ, ಈ ಥರ ನೀವು ಹೇಳ್ದಂಗೆ ಯಾವ್ದನ ವ್ಯವಹಾರ ಮಾಡಬೇಕು, ವ್ಯಾಪಾರ ಮಾಡಿದರೆ ನಾವು ಹೆಚ್ಚು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಈ ಕೃಷಿಯಿಂದ ಹಿಂದೆ ಸರಿತಾರೆ. ಮೊದಲು ನೀವೆಲ್ಲ ಹೂವಿನ ವ್ಯಾಪಾರ ಮಾಡ್ತಾ ಇದ್ರಿ, ಯಾಕೆ ಹೂವಿನ ವ್ಯಾಪಾರ ಬಿಡಬೇಕನ್ನಿಸ್ತು? ಸಾ, ಹೂವಿನ ವ್ಯಾಪಾರನೂ ನಮ್ಮ ಮಟ್ಟಕ್ಕೆ ನಮಗೆ ದುಡಿಮೆಗೆ ಅದಕ್ಕೆ ಇದಿರೋದಿಲ್ಲ. ತಿರ್ಗಾ ಕೃಷಿ ಬದುಕು ಎಲ್ಲರೂ ಇದನ್ನೇ ಅದನ್ನು ವ್ಯಾಪಾರ ಆ ವ್ಯಾಪಾರ ಈ ವ್ಯಾಪಾರ ಅಂತ ಮಾಡ್ಕೊಂತ ಹೋದ್ರೆ ಕೃಷಿ ಮಾಡೋರು ಯಾರು ಅಂತೇಳಿ ನಮಗೊಂದು ಹಠ ಬಂತು. ಹಠ ಬಂದ ಮೇಲೆ ನಾವೊಂದು ಏನಾದರೂ ಕೃಷಿಯಲ್ಲಿ ಸಾಧನೆ ಮಾಡಬೇಕು. ಸಾ, 2 ಸತಿ ಮೊದಲು ನಾವು ಪಪ್ಪಾಯಿ ಹಾಕಿದ್ವಿ, ಪಪ್ಪಾಯಿಗೂ ಅಂತ ಇಳುವರಿ ತೆಗೆದ್ವಿ. ಈಗ ಮೊನ್ನೆ ಬಾಳೆ ಹಾಕಿದ್ವಿ, ಬಾಳೆಗೂ ಅಂತ ಇಳುವರಿ ಬಂದಿದೆ. ಕರೆಕ್ಟಾಗಿ ಕೃಷಿ ಇದ್ರ ಉತ್ಪಾದನೆಯಲ್ಲಿ ಕರೆಕ್ಟಾಗಿ ಜಮೀನಿಗಾಗಿ ನಾವು ಜಮೀನಿಗೆ ತಕ್ಕಂತೆ ಅದಕ್ಕೆ ಏನೇನು ಬೇಕೆಲ್ಲ ಫಲವತ್ತುಗಳು ಮಾಡಿ ನಾವೆಲ್ಲ ಇದು ಮಾಡಿದರೆ ಕೃಷಿ ಬದುಕು ಏನು ಬೇಜಾರು ಅನಿಸಲ್ಲ ಸರ್. ಈಗ ಮೊದಲು ಹೂವಿನ ವ್ಯಾಪಾರ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ರೆ ಈ ಕೃಷಿ ಬದುಕಿಗೆ ಬಂದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಹೂವಿನ ವ್ಯಾಪಾರ ಚೆನ್ನಾಗಿತ್ತಪ್ಪ ಅನ್ಸುತ್ತ? ಇಲ್ಲ ಸರ್, ಹೂವಿನ ಬದುಕು ಅವತ್ತಿನ ಅವತ್ತಿನ ಜೀವನಕ್ಕೆ ಅದು ಸರಿಯಾಗದು. ಇವತ್ತು ಮಕ್ಕಳಿಗೆ ನಾವು ಎಜುಕೇಶನ್, ನನ್ನ ಮಗಳು ಇಂಜಿನಿಯರ್ ಓದ್ತಿದ್ದಾಳೆ ಬೆಂಗಳೂರಲ್ಲಿ, ಏನಾದ್ರೂ ಒಂದು ದೊಡ್ಡದು ಸಾಧನೆ ಮಾಡ್ಬೇಕಂದಾಗ, ಈಗ ಮೊನ್ನೆ ನಾವು ಆಕ್ಚುಲಿ ಬಾಳೆ ಹಾಕಿದಾಗ ಇದು ನಾವು 9-7 ಇಟ್ಟಿದ್ವಿ, ಬರೇ 2,300 ಸೊಸೆ ಇಟ್ಟಿದ್ವಿ. ನಾವು ಅತಿ ಕಮ್ಮಿ ರೇಟ್ನಲ್ಲಿ ಕೊಟ್ಟಿದ್ದು 20 ರೂಪಾಯಿ ರೇಟ್ನಲ್ಲಿ 5,20,000 ಬಂದಿತ್ತು. ಸಹ ನಾವು ಖರ್ಚು ಮಾಡಿರೋದು ಮ್ಯಾಕ್ಸಿಮಮ್ ಅಂತಂದ್ರೆ ನಮ್ದೇ ಗೊಬ್ಬರ ಇತ್ತು, ನಾವು ಹೊಸ ಸಾಗಾಣಿಕೆ ಎಲ್ಲದರಲ್ಲೇ ಇದೀವಿ, ನಮ್ದೇ ಗೊಬ್ಬರ ಇದ್ದಿರೋದ್ರಿಂದ ನಮ್ದೇ ತಾಕತ್ ಮಾಡಿ ನಮ್ದೇ ಸಾಲ ಹೊಡೆದು ಎಲ್ಲ ಮಾಡಿದ್ರಿಂದ 1.5-1.75 ಲಕ್ಷ ಖರ್ಚಾಯ್ತು ಸರ್. 2 ಲಕ್ಷದ ಒಳಗೆ ನಮಗೆ 3.20 ಲಾಭ ಬಂತು. 3.20 ಅಂದ್ರೆ ಯಾರು 3.20 6 ತಿಂಗಳು ವರ್ಷದೊಳಗೆ ಯಾರು ಕೊಡಕ್ಕಾಗುತ್ತೆ ಸಾಧ್ಯತೆ ಅಮೌಂಟ್? ಯಾರು ಕೊಡಕ್ಕಾಗಲ್ಲ. ಇದರಿಂದ ನಮಗೆ ಕೃಷಿ ಬದುಕೆ ಚೆನ್ನಾಗೈದೆ ಅಂತ ಅನ್ನಿಸ್ತು. ಈಗ ಸಾಕಷ್ಟು ತೋಟಗಾರಿಕೆ ಬೆಳೆಗಳಿದ್ದಾವೆ, ಮಾವು, ದಾಳಿಂಬೆ, ಸಪೋಟ, ಪಪ್ಪಾಯಿ, ಈ ತರ ಬೆಳೆಗಳಿದ್ದಾಗ ನೀವು ಬಾಳೆನೇ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಇಲ್ಲ ಸರ್, ನಮ್ದು ಏನಾಗಿತ್ತು ಅಂತಂದ್ರೆ ಜನ ನಾವು ರೈತರು ಯಾಕೆ ಆತರ ಕೆಡ್ತಾ ಇದೀವಿ ಅಂತಂದ್ರೆ, ಈಗ ನಮ್ದು ಪಪ್ಪಾಯಿನೆಲ್ಲ ಚೆನ್ನಾಗಿದೆ, ಪಪ್ಪಾಯಿ 2 ಸತಿ ಆಗ್ತಾ ಆಲೆ ಒಂದು ಸ್ವಲ್ಪ ಯಾಕೆ ರೋಗ ಕಾಣಿಸ್ಕಂತು. ನಮ್ಗೆ ಇದಕ್ಕೆ ಭೂಮಿ ತಾಕತ್ಗೆ ಇದನ್ನ ಏನ್ ಬೆಳಿಬೋದು ಅಂತ ನಾವೇ ಒಂದು ತಾಕತ್ತು ನೋಡ್ಕೊಂಡ್ವಿ. ನಮ್ದು ಭೂಮಿ ಈಗ 3 ಎಕರೆ 13 ಗುಂಟೆಯಲ್ಲಿ ಇರೋದು ಹಂಟು ನೆಲ, ಹಂಟು ನೆಲ ಆಗಿರೋದ್ರಿಂದ ಆ ಭೂಮಿಗೆ ತಾಕತ್ವದ ಏನು ಬೆಳೆ ಮಾಡ್ಬೇಕು ಅಂತ ನಾವೇ ರೈತರಾದರೂ ನಾವೇ ಯೋಚನೆ ಮಾಡಿದ್ವಿ. ಸಾಹೇಬ್ರನ್ನು ಕಾಣಲಿಲ್ಲ, ಯಾರನ್ನೂ ಕಾಣಲಿಲ್ಲ, ಏನೂ ಮಾಡಲಿಲ್ಲ. ಈ ಭೂಮಿಗೆ ಹಂಟು ನೆಲಕ್ಕೆ ಏನಾಗ್ಬೋದು? ದಾಳಿಂಬೆ ಹಾಕಿದ್ರೆ ಫೇಲ್ ಆಗುತ್ತೆ, ಪಪ್ಪಾಯಿ ಹಾಕಿದ್ವಿ 2 ಸತಿ ಪರವಾಗಿಲ್ಲ ಬಂತು, 1 ಲಕ್ಷ ಸತಿ ಆಗಲಿ ಸ್ವಲ್ಪ ರೋಗ ಕಾಣಿಸ್ಕಂತು, ಈ ಬೆಳೆ ಗಂಟರಲ್ಲಿ ಏನು ಬೆಳಬಹುದು? ಸರ್, ನಾವು ಬಾಳೆ ಸೋಸಿ ಹಾಕಿರೋದು 2 ಬೆಳೆ ಬೆಳೆದಿದ್ದೀವಿ, ಬರೀ 5-6 ಕೆಜಿ ಬಂದಿದ್ವಿ. 45 ರೂಪಾಯಿಂದ 50 ರೂಪಾಯಿ ಕೊಟ್ಟಿದ್ವಿ, 4.80 ಆಗಿದೆ. ಫಸ್ಟ್ ಅದು 5.20, 2 ಸೇರಿ 10 ಲಕ್ಷ ಆಗಿದೆ. ಸರ್, ಇನ್ನೂ ಒಂದು ಬೆಳೆ ಇದ್ರು ನಮ್ದಾಗದು, ಇನ್ನೂ ಒಂದು ಬೆಳೆ ಆಗೋದು. ಏನಾಯ್ತು ಅಂದ್ರೆ ನಾವು ಬೆಳೆ ತೆಗೆದು ಅವಪ್ಪ ಅಡಿಕೆ ಗಿಡ ಹಾಕ್ಬೇಕಾಯ್ತು, ಅದರಿಂದ ಆ ಕ್ರಾಪ್ ಎದ್ದಿದ್ವಿ. ನೆಲ ತಾಕತ್ತು ಮಾಡಿ ಹಾಕಿದ್ರೆ ಕಮ್ಮಿ ಅಂದ್ರೂ 2,500 ಸೊಸಿ ಹಾಕಿದ್ರೆ 10-15 ಲಕ್ಷ ಕಾಯಂ ಕಡಿಬೋದು. 5 ಲಕ್ಷ ನಾವು ಖರ್ಚು ಮಾಡಿದ್ರು ರೈತರು ಇನ್ನ ಹತ್ರ ಅಂದ್ರೆ ಭೂಮಿ ತಾಕತ್ತಿರ್ಬೇಕು. ಅದು ಬಾಳೆಗೆ ಹೊಂದುತ್ತಾ, ಪಪ್ಪಾಯಿಗೆ ಹೊಂದುತ್ತಾ, ನೀರುಳಿಗೆ ಹೊಂದುತ್ತಾ? ನಾವು ರೈತರು ಎಲ್ಲಿ ಮುಗಿಸ್ತಾ ಇದೀವಿ ಅಂತಂದ್ರೆ, ಏನ್ ಬೆಳೆ ಜಜ್ಜಿರುತ್ತೆ, ಜಜ್ಜಿ ತಗೊಂಡೋಗ್ತೀವಿ, ಬಾಳೆ ಹಾಕ್ತಿವಿ, ಬಾಳೆ ಹಾಕಿದಾಗ ಜಜ್ಜು ಅದೊಂದು ಬಾಳೆ ಬರಲ್ಲ, ಬೇರೆ ಕಣಕ್ ಆಸ್ಪದ ಇರಲ್ಲ, ಏನಿರಲ್ಲ. ನೀರುಳ್ಳಿ ಹಾಕೋ ಜಾಗದಾಗ ಹೋಗ್ತಿವಿ, ಪಪ್ಪಾಯಿ ಹಾಕ್ತಿವಿ. ಹಂಗಾಗಿ ಈ ತರ ಆಗಿ ನಾವು ರೈತರುಗಳು ಕೆಡ್ತಿರೋದು. ಕರೆಕ್ಟಾಗಿ ನಮ್ಮ ಇದಕ್ಕೆ ನಾವು ಮಾಡ್ಕೊಳ್ತಾ ಹೋದ್ರೆ ಯಾವತ್ತೂ ರೈತ ಹಿಂದುಳಿಯ ಮಾತೇ ಇಲ್ಲ. ಈಗ ಭೂಮಿ ಫಲವತ್ತತೆ ಮಾಡಬೇಕು ಅಂತ ಹೇಳಿದ್ರೆ ಭೂಮಿನ ಯಾವ ರೀತಿ ಫಲವತ್ತತೆ ಮಾಡ್ತೀರ? ಸಾ, ಭೂಮಿ ಫಲವತ್ತತೆ ನಾವ್ ಹೆಂಗ ಯಾವ ತರ ಮಾಡ್ತೀವಿ ಅಂತಂದ್ರೆ, ದನಿನ ಗೊಬ್ಬರ ಹಸೆದು ಅದು ಇದು ಎಲ್ಲ ಸೆತ್ತ ಅದು ಇದು ಎಲ್ಲ ಕಡ್ದಾಗ್ತಿವಿ 15-20 ದಿನ ಮುಂಚೆಲಿ. ತಿರ್ಗಿ ಅದ್ರ ಮೇಲೆಲ್ಲ ಮಣ್ಣು ಎಳಿತೀವಿ. ಮಣ್ಣು ಎಳೋದ್ರಿಂದ ಅದಷ್ಟು ಮಿಕ್ಸ್ ಆಗಿ ಗೊಬ್ಬರ ಆದಾಗ ನಮಗೆ ಲೆವೆಲ್ ಅನ್ನಿಸಿದಾಗ, ನಮಗೆ ಪರವಾಗಿಲ್ಲ ಅನ್ನಿಸಿದಾಗ, ಅನಿತ್ಯಾವ ಪಾವ ಇಲ್ಲದಲ್ಲಿ ಸೊಸಿ ನಾಟಿ ಮಾಡ್ತೀವಿ. ಸಾ, ನಾವು ಸೊಸಿ ತರಿಸೋದು ಮೊದಲು ತಿರುಪತಿ ಕಡೆಯಿಂದ ತರಿಸ್ತಿದ್ವಿ ಬಾಳೆ ಸೊಸಿ ಯಾವಾಗಲಿ. ಈಗೇನಾಗಿದೆ, ನಾವು ಕಂದು ಏಸೋ ಜನ ರೈತರುಗಳು ನಾವು ಏನಾಗ್ತಾ ಇದೀವಿ ಅಂತಂದ್ರೆ, ಬಾಳೆ ಸೊಸಿನ ಯಾರೇ ರೈತರು ಹಾಕರು ಏನೇ ಹಾಕರು, ಬೆಂಗಳೂರಿಂದ 25 ರೂಪಾಯಿ ಸೊಸಿ ತಂದಾಕ್ರಿ, 12-15 ಕೆಜಿ ಇಳುವರಿ ಬರುತ್ತೆ. ಇದನ್ನ ಅರ್ಥ ಮಾಡ್ಕೊಳಲ್ಲ. ಯಾರೋ ರೈತರು ನಮ್ಮ ಹತ್ರ ಇರ್ತವೆ, ಸಹ ಬರ್ತಾರೆ, ಎಪ್ಕೊಂಡು ಹೋಗ್ತೀವಿ ಅಂತಾರೆ, ಎಪ್ಕೊಂಡೋಗ್ರಿ 1 ರೂಪಾಯಿ ಅಡ್ರಿ ಅಂತಾರೆ. ನಮ್ದ್ರಲ್ಲಿ ಆಲ್ರೆಡಿ 2-3 ಬೆಳೆ ಆಗಿರುತ್ತೆ, ರೋಗ ಇರುತ್ತೆ. ರೋಗ ಇರೋದ್ರಿಂದನ ಆ ಬಾಳೆ ತೊಗೊಂಡಾಗ ಹಾಕ್ತಾರ ಅವರು, ಇಳುವರಿ ಬರ್ಲಿಲ್ಲಪ್ಪ ಅಂತಾರೆ. ತಿರ್ಗ ತಾಕತ್ತು ಮಾಡೋದಿಲ್ಲ. ಬಾಳಿಗೆ ಬಹಳ ತಾಕತ್ ಬೇಕು. ಬಾಳಿಗೆ ತಾಕತ್ ಬೇಕಿರೋದ್ರಿಂದನ ಆ ಬೆಳೆ ತಾಕತ್ ಬರ್ಲಿಲ್ಲ ಅಂತ ನಡೆಯಲ್ಲ. ತಿರ್ಗಿ ಆಮೇಲೆ ರೈತರು ಕಂದ ಹಾಕ್ತಾರೆ. ಕಂದ ಹಾಕೋದ್ರಿಂದ ಭಾರಿ ಎಫೆಕ್ಟ್ಸ್ ನಮಗೆ ರೈತರು. ಹೆಂಗ್ ಎಫೆಕ್ಟ್ ಅಂತಂದ್ರೆ ಅದು ಇವಾಗ 10 ಗೊನೆ ಹೊಡಿತದೆ, ನೆಕ್ಸ್ಟ್ 100 ತಿಂಗಳು ಬಿಟ್ಟು 20 ಗೊನೆ ಹೊಡಿತದೆ. ಸಹ ಬಾಳೆ ಹೆಂಗಲ್ಲ ನಾವು ಕೇಳಿರೋದು, ಬಾಳೆ ನಾವು ಕಟಿಂಗ್ ಮಾಡಿರೋದು ದೀಪಾವಳಿ ಸ್ಟಾರ್ಟ್ ಮಾಡಿದ್ವಿ, ದೀಪಾವಳಿ ಹಿಡಿದು ಆಕ್ಚುಲಿ 3 ತಿಂಗಳು ಪ್ಲಾಟ್ ಖಾಲಿ ಆಗಿದೆ. ಸೊಸಿ ಹಾಕಿರೋದ್ರಿಂದ ಯಾವ ಕಂದ ಹಾಕಿರೋ ಎಂತ ಕಂತ ತಮಿಳ್ನಾಡು ಕಂದ ಹಾಕಿದ್ವಿ. ಎಲ್ಲ ಕಡೆ ನಮ್ಮ ರೈತರುಗಳು ಅರಿಯಬ್ಬೆ ಎಲ್ಲ ಕಡೆ ನಾವು ತಂದು ಸುತ್ತಮುತ್ತ ಎಲ್ಲ ಕಡೆ ನಮ್ಮ ಚಳಕೆರೆ ತಲಕೊಂಡು ತಮಿಳ್ನಾಡು ಕಂದು ಸಹಿತ ತಂದಾಕಿದ್ವಿ. ಈ ಕ್ರಾಪ್ ಬರಲ್ಲ. ನಾವು ಸೊಸಿಗೆ ಒಂದು 25 ರೂಪಾಯಿಗೆ ಒಂದು 2.5 ಸಾವಿರ ಸೊಸಿ ಸರ್, ನಾನು ಒಂದು 65 ಸಾವಿರ ಬಿಲ್ ಆಗಿತ್ತು ನಮ್ದು ಸಬ್ಸಿಡಿ. ನಮ್ಮ ಸಹಾಯಧನ ನಮ್ದು ತೋಟಗಾರಿಕೆ 30 ಸಾವಿರ ಕೊಡುತ್ತಲ್ಲ, ಆ 30 ಸಾವಿರ ಕೊಡೋದ್ರಿಂದ ನಾವು ಬಳಸ್ಕೊಂಡು ಕ್ಲೀನಾಗಿ ಅಚ್ಚುಕಟ್ಟು ಮಾಡಿದ್ರೆ ತೋಟಗಾರಿಕೆ ನೆಕ್ಸ್ಟ್ ಒಂದು ಅರ್ಧ ಕೊಟ್ಟಾಗ ನಿಮ್ಗೆ ಅರ್ಧ ಏನು ಹೆಲ್ಪ್ ಆಗಲ್ಲ. ಕಂದಿಗಾದ್ರೂ ಒಂದು 15 ಸಾವಿರ ಬೇಕೇ ಬೇಕು, 15 ಸಾವಿರ ಬೇಕಾದ್ರೆ ಒಂದು 20-30 ಸಾವಿರ ಯೋಚನೆ ಮಾಡಿದ್ರೆ ಇದಾಗಲ್ಲ. ಮಾಡೋರು ಈಗ ರೈತರು ಚೆಕ್ತಿರಲ್ಲ, 1 ಎಕರೆ ಇದ್ದ 1.5 ಎಕರೆನೇ ಹಾಕ್ರಿ ಅವರು, 2 ಎಕರೆ ಅವರ ಶಕ್ತಿ ಎಷ್ಟೇ ಅಷ್ಟೇ ಅದನ್ನೇ ಇಳುವರಿ ತೆಗಿಬೋದು. 4 ಎಕರೆ ತೆಗೆಯೋದು, 4 ಎಕರೆ ಹಾಕಿ ನಿಮ್ಮದು ಹೇಳೋ ಅಭ್ಯಾವದಕ್ಕಿನ ಇದೇ ನಮ್ಮ ಸುತ್ತಮುತ್ತ ಕಾಪರಹಳ್ಳಿಯಲ್ಲಿ 1,200 ಸೊಸಿ ಹಾಕಿ. ನಮ್ಮ ಕಾಪರಹಳ್ಳಿ ನಮ್ಮ ಮಗ್ಳೂರ 4 ಕಿಲೋಮೀಟರ್ ಇದೆ. 1,200 ಸೊಸಿ ಹಾಕಿ 12-10 ಲಕ್ಷ ಬೆಳೆದಾರೆ. ನಾವು ಹೇಳ್ತಿರೋದು 2 ಬೆಳೆ 3 ಬೆಳೆಗೆ ನಮ್ಗಿನ 10 ಲಕ್ಷ, ನಮ್ಗಿನ ಇಳುವರಿ ಬೆಳೆಯರಿದ್ದಾರೆ. ಅವ್ರು ತಾಕತ್ ಮಾಡಿದ್ರೆ ಅವ್ರೇನ್ ಮಾಡ್ತಾರೆ, 4 ತಿಂಗಳು 5 ತಿಂಗಳು ಮುಂಚೆಲೇನೆ ಸಾಲ್ ಹೊಡೆದು ಸರಬು ತಪ್ಪು ಎಲ್ಲ ಅಂತೇಳಿ ತಾಕತ್ ಫಲವತ್ತ ಮಾಡ್ತಾರೆ. ಹಾಕದ್ 2,000 ಸೊಸಿ ಹಾಕ್ಲಿ, ಅಷ್ಟು ತಾಕತ್ ಮಾತಾಡ್ತಾರೆ. ಅಂದ್ರೆ ನಮ್ಮ ರೈತರು ಈ ಕಂದು ನಾಟಿ ಮಾಡೋದಕ್ಕಿಂತ ಸಸಿ ತಂದು ನಾಟಿ ಮಾಡಿದ್ರೆ ಹೆಚ್ಚು ಇಳುವರಿ ಪಡಿಬಹುದು, ಹೆಚ್ಚು ಲಾಭ ಪಡ್ಕೋಬಹುದು ಅಂತ ಹೇಳ್ತಾರೆ. ಸಾಕು ಕಂದು ನೀವು ಹೆಂಗೆ ಬಂದ್ರು ಏನೇ ಹೆಚ್ಚು ಕಮ್ಮಿ ಆದ್ರು 8-9 ಕೆಜಿ ಸುಸ್ತ. ನಮ್ದು ಸಸಿ ನಾಟಿ ಮಾಡಿದ್ರೆ ಯಾರೇ ಆಗ್ಲಿ ಅವ್ರಿಗೆ ಭೂಮಿ ತಾಕತ್ ಮಾಡಿ ತಾಕತ್ ಮಾಡಿದ್ರೆ 13-16 ಕೆಜಿ ಸಾ, 13-16 ಕೆಜಿ ಅಂದ್ರೆ ನಾವು 40 ರೂಪಾಯಿ ಮ್ಯಾಕ್ಸಿಮಮ್ ಕೊಟ್ರು ಬಾಳೆಕಾಯಿ ಶ್ರಾವಣಕ್ಕೆ ಬರಬೇಕು, 40 ರೂಪಾಯಿ ಕೊಟ್ರು 5 ಕೆಜಿಗೆ 5,200 ರೂಪಾಯಿ. ಆ ಖರ್ಚಿನಷ್ಟು ನಾವು ಹಾಕಿರೋದಷ್ಟು ಕ್ರಾಪ್ ಬರುತ್ತೆ ಸಾ, 2 ಲಕ್ಷ ರೂಪಾಯಿ ನಾವು ಏನು ಖರ್ಚು ಮಾಡ್ತೀವೋ ಅಷ್ಟು ಕ್ರಾಪ್ ಅಂತ ಆ ದುಡ್ಡು ವಾಪಸ್ ಬರುತ್ತೆ. ತಿರು ನಾವು 7-8 ಲಕ್ಷ ಅಂತಂದ್ರೆ ಮ್ಯಾಗ್ಳದ 10 ಕೆಜಿ ಮ್ಯಾಗ್ಳದೇ ಬಂದ್ಬಿಡುತ್ತೆ. 40 ರೂಪಾಯಿ ಅಂದ್ರೆ 5 ಕೆಜಿ 5×4 20 200 ರೂಪಾಯಿ ಬಂದ್ಸ, 200 ರೂಪಾಯಿ ಅಂದ್ರೆ ಒಂದು ಸೊಸಿಗೆ 200 ರೂಪಾಯಿ ಖರ್ಚು ಅಂದ್ರೆ ನಾವು ಹಾಕಿರೋದು ಟೋಟಲ್ 4,000-5,000 ಸೊಸಿಗೆ ಅದು ಖರ್ಚೆ ಬಂದ್ಬಿಡುತ್ತೆ. ನಾವೇನ್ ಮಾಡ್ತೀವಿ, ಎಲ್ಲ ಫ್ರೀ ಸಿಗ್ತವೆ, ಎಲ್ಲ ನಮ್ಮ ಯಾರು ಫ್ರೆಂಡ್ಸ್ ಕೊಡ್ತಾರೆ, ಏನಕ್ಕೆ ದುಡ್ಡು ಕಮ್ಮಿ ಆಗುತ್ತೆ, ಏನಾದ್ರೂ ಒಂದು ಕಾರಣ ಹೇಳ್ಕೊಂಡು ಸುಮ್ನೆ ದುಡ್ಡು ಇಲ್ಲಿದ್ಕೋ ಏನೋ ಅಂದ್ರೆ ಮಾಡಿದ ಶಕ್ತಿ ಎಲ್ಲರದ್ದು ಇರುತ್ತೆ. ಅವ್ರು 4 ಎಕರೆ ಹಾಕೋ ಬದಲು 2 ಎಕರೆ ಸಹ ಈ ಇಳುವರಿ ಅವ್ರು ಹಾಕಿ ನೋಡ್ಲಿ, ಯಾರೇ ಒಬ್ಬ ಪರ್ವತ ರೈತ ಆದರು ನಾನು ಹೇಳೋ ದಯವಿಟ್ಟು ರೈತರುಗಳು ನೀವು ಇದಾಗಿಲ್ಲ, ನಮಗಿನ್ನ ಯಾರು ದೊಡ್ಡರಿಲ್ಲ ರೈತರುಗಳು, ನಾವು ಸಾಧನೆಯಲ್ಲಿ ಸ್ವಲ್ಪ ಹಿಂದಿದ್ದೀವಿ. ಆದ್ದರಿಂದ ದಯವಿಟ್ಟು ರೈತರುಗಳು ಸ್ವಲ್ಪ ಯಾವ್ಯಾವ್ದು ನಮ್ಮ ಭೂಮಿಗೆ ಹೊಂದ್ಕೆಂಬಂತೆ ಏನ್ ಮಾಡುತ್ತೆ. ಪ್ರತಿ ವರ್ಷ ನೀರುಳ್ಳಿ ಹಾಕಿದ್ಕೆ ನೀರುಳ್ಳಿ ಹಾಕ್ಬೇಡ್ರಿ, ನೀರುಳ್ಳಿ ಬರೋದಿಲ್ಲ, ಆ ಬೇರು ಕಾಲು ರೋಗ ಎಲ್ಲ ಸುತ್ತಿರುತ್ತೆ. ಒಂದ್ಸತಿ ಬಾಳೆನೋ ಪಪ್ಪಾಯಿನ ಬೇರೆ ಬೇರೆ ಬೆಳೆಗಳ ಚೇಂಜ್ ಮಾಡ್ರಿ, ಚೇಂಜ್ ಮಾಡಿದ್ರಿಂದ ನಮ್ಮ ಬೆಳೆ ಇಳುವರಿ ಬರುತ್ತೆ, ಬೇಜಾರು ಅನ್ಸಲ್ಲ. ಅದರಿಂದ ನಾವೇನ್ ಮಾಡ್ತೀವಿ, ಮಾಡಿದ್ದೇ ಮಾಡ್ತೀವಿ. ಟೋಟಲಿ ಜಮೀನು 20 ಎಕರೆ ಇದೆ, 20 ಎಕರೆಯಲ್ಲಿ ನಾನು 9 ಎಕರೆ 10 ಎಕರೆ ನೀರಾವರಿ ಮಾಡ್ತೀನಿ, ಎಲ್ಲ ಮಿಕ್ಸ್ ಮಾಡ್ತೀನಿ ಸಾ. 1 ಎಕರೆ ಶೇಂಗಾ ಇದೆ, ಶೇಂಗಾ ನಾವು ಮಳೆ ಆಶಯದಿಂದ ನಾವು ಸ್ವಲ್ಪ ಕಷ್ಟ ಇದೆ, ಮಳೆ ಆಗ್ತಿಲ್ಲ ಏನಿಲ್ಲ, 1 ವರ್ಷ ಆದ್ರೆ 3 ವರ್ಷ ಆಗ್ತಿಲ್ಲ, ನೀರು ಕಮ್ಮಿ ಇಲ್ಲ, ತಿರ್ಗಿ ನಾವು ನೀರಿಗೆ ಏನು ಅಂತ ಕೇಳುತ್ತ ಹಾಕಿದ್ವಿ ಸಾ. ಈಗ ಜಸ್ಟ್ ಒಂದು 2.5 ಎಕರೆ ಜಮೀನು ತಂದಿದ್ವಿ, ನಮ್ಮ ಮಗಳ ಹೆಸರಿಗೆ ಮಾಡಿಸಿದ್ವಿ ಜಮೀನು. ಆ ಜಮೀನಿಗೆ ಜಜ್ಜು ದಾಳಿಂಬ್ರೆ ಹಾಕ್ಬೇಕಂತ ಎಂದೂ ದಾಳಿಂಬ್ರೆ ಹೋಗಿಲ್ಲ ಸರ್. ಈಗ ದಾಳಿಂಬ್ರಿಗೆ ಹೋಗ್ಬೇಕು ಅಂತೇಳಿ ನಾವು ಪೂರಿತ ತಳುಕಿನವರು ಎಲ್ಲ ಕಡೆನು ವಿಚಾರಿಸಿ ನಾವು ದಾಳಿಂಬ್ರಿಗೆ ಹೋಗ್ಬೋದು, ಅದಕ್ಕೆ ಯಾವ್ದು ದಾಗಿ ಇಡಬೇಕು ಏನಂತೇಳಿ 2 ತಿಂಗಳು ತಟ್ಟಿ ವಿಚಾರಿಸ್ತಿದ್ದೀನಿ ಸರ್. ಈಗ ನೀವು ಆಗಿದ್ರೆ ಪುಟ್ ಬಾಳೆ ಬೆಳೆದಿದ್ರ? ಹ್ಞೂ ಸರ್, ಪುಟ್ ಬಾಳೆ ಬೆಳೆದಿದ್ವಿ ನಾವು. ಇವಾಗ ಕೆಲವು ರೈತರೆಲ್ಲ G9 ಬೇರೆ ಬೇರೆ ತಳಿಗಳು ಬೆಳೀತಾರೆ, ಈ ಪುಟ್ ಬೆಳೆ ಬೆಳೆಯೋದಕ್ಕೂ G9 ಬೆಳೆಯೋದಕ್ಕೂ ಏನು ವ್ಯತ್ಯಾಸ, ಏನೋ ಇದು ಚೆನ್ನಾಗಿ ರೇಟ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಬೆಳೀತಾರೆ ಹೆಂಗ್ ಮಾಡಿ ಸಾ? ಪುಟ್ ಬಾಳೆ ಹಾಕಿರೋದ್ರಿಂದ ರೈತರಿಗೆ ಯಾವತ್ತೇ ಆತು 20 ರೂಪಾಯಿ ಒಳಗೆ ಎಂದೂ ಬಂದಿಲ್ಲ. ಪಚ್ಚಬಾಳೆ ಹಾಕಿದ್ರೆ ಟೈಮ್ ಬಿದ್ರೆ 3 ರೂಪಾಯಿ ಕೆಜಿ ಕೇಳರ್ ಸಿಗಲ್ಲ ಸಾ. ಪಚ್ಚಬಾಳೆ ಇಳುವರಿ ಬರ್ಬೋದು, ಎಲ್ಲ ಬರ್ಬೋದು, ಎಲ್ಲ ಆಗ್ಬೋದು. ಪಚ್ಚಬಾಳೆ ಮ್ಯಾಕ್ಸಿಮಮ್ ಅಂದ್ರೆ ಇದು 20 ರೂಪಾಯಿ ರೇಟ್ ಅಂತೂ ಪುಟ್ ಬಾಳೆ ಸಿಕ್ಕಿಗುತ್ತೆ. ತಿರ್ಗಿ ಆಮೇಲೆ ಪುಟ್ ಬಾಳೆ ಅಮೌಂಟ್ ಅಷ್ಟು ಪಚ್ಚಬಾಳೆ ಮಾಡಕ್ ಆಗ ಸಾಧ್ಯತೆನಿಲ್ಲ. ಪಚ್ಚಬಾಳೆ ಯಾಕೆ ಮಾಡಕ್ಕಾಗಲ್ಲ ಅಂದ್ರೆ ನಾವ್ ಎಷ್ಟೇ ತಾಕತ್ ಮಾಡಿದ್ರು ಏನೇ ಮಾಡಿದ್ರು 25-30 ಕೆಜಿ ಅವರೇಜ್ ಬರುತ್ತೆ ಸುಸ್ತು. 30 ಕೆಜಿಗೆ ಅವ್ರ ತಾಣದ 6 ರೂಪಾಯಿ 8 ರೂಪಾಯಿ 6×3 = 18 ರೂಪಾಯಿ 180 ರೂಪಾಯಿ ಆಗುತ್ತೆ ಹೊರತು 200 ಪಳಗ ಬರುತ್ತ. ನಮ್ದು ಗೊನೆ ಬಂದಂಗೆ 500 ರೂಪಾಯಿ ಬರಕ್ ಸಾಧ್ಯತೆ ಇಲ್ಲ. ಆದ್ರೆ 100-60-70 ರೂಪಾಯಿ 100 ರೂಪಾಯಿ ಅಂತ ಅದಕ್ಕೂ ಖರ್ಚು ಇಕ್ಕಿರ್ತೀವಿ ನಾವು. ಇನ್ನು 100 ರೂಪಾಯಿ ಉಳಿತೈತೆ. ನಾವು ಹಾಕಿರೋದು 1,500-2,000 ಕೊಡೋಣ, ಇವನ 100 ರೂಪಾಯಿ ಸಿಕ್ಕರೆ ಅಮೌಂಟ್ ಏನು ಭಾಳ ನಮಗೆ ಸಿಕ್ತಂಗಾಗಲ್ಲ. ಇದಾಗಿರೋದ್ರಿಂದ ಮ್ಯಾಕ್ಸಿಮಮ್ 25 ರೂಪಾಯಿ ರೇಟ್ ಪುಟ್ ಬಾಳೆ ಜನ ಬಳಸೋದ್ರಿಂದ ಎಲ್ಲಾದು ಬೇಡಿಕೆ ಇರೋದ್ರಿಂದ ಪುಟ್ ಬಾಳೆ ಒಳ್ಳೇದು ಸರ್. ಸಾ ಪಚ್ಚಬಾಳೆ ಬೆಳಿಬೋದು, ಪಚ್ಚಬಾಳೆ ಬೆಳಿಲೇಬೇಕು ನಾವು ರೈತರು ಆದಾದ್ರು. ಅದಕ್ಕೆ ಎಲ್ಲ ಚೆನ್ನಾಗಿ ತಾಕತ್ ಇದ್ದಾರೆ. ಏನ್ ಮಾಡ್ಬೇಕಂದ್ರೆ ತಾಕತ್ ಮಾಡಿ ಮ್ಯಾಕ್ಸಿಮಮ್ 50 ಕೆಜಿ ಬರ್ಬೇಕು. ಆ 50 ಕೆಜಿ ಬಂದಲ್ಲಿ ರೈತರಿಗೆ ತೊಂದರೆ ಆಗೋದಿಲ್ಲ. ನಾವೇನೇ ತಾಕತ್ ಮಾಡಿದ್ರೆ ನಾವು ಒಂದು ನಮ್ಮವು ಪುಟ್ಬಾಳೆಯಲ್ಲಿ ಹೋಗ್ತಾಯಿದ್ವಿ ಸರ್. ಯಾರ ನಿನ್ನಂತ ಫ್ರೆಂಡ್ಸ್ ನಾವು ಪಚ್ಚಬಾಳೆ ತಂದಿರ್ಕೊಂಡು ಹೋಗಿ ಹಾಕಿದ್ದೆ, ನನ್ನ ಮ್ಯಾಕ್ಸಿಮಮ್ 28-32 ಕೆಜಿ ಬರ್ದಲ್ಲ. ಇದಕ್ಕೆ ತಾಕತ್ ಮಾಡಿದ್ದೆ, ಅದಕ್ಕೆ ಮಾಡಿದ್ದೆ, ಸೇಮ್ ಸಾಲಲ್ಲಿ ಓಕಿಗೆ ಹಾಕಿ ಹಾಕಿದ್ದೆ ನಾನು. ಓಕಿಗೆ ಹಾಕಿದ್ರು ಅವೇನು 35-40 ಕೆಜಿ ಬರಲಿಲ್ಲ ಸರ್. ನನ್ನ ಅನಿಸಿಕೆ ಇದು 25-30 32 ಸುಸ್ತ ಸಸ್ಯ, ಒಂದು 200 ಸಸಿ ಹೋಗ್ತಾ ಇರೋದ್ರಿಂದ ಅದ್ರಲ್ಲಿ ನಾಟಿ ಮಾಡಿದ್ದೆ ನಾನು. ಅದು ನನಗೆ ಯಾಕೆ ಇಳುವರಿ ಅನಿಸ್ಲಿಲ್ಲ. ಈ ಬಾಳೆಗೆ ಅಂತರ ಎಷ್ಟು ಕೊಟ್ಟಿದ್ರಿ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ? ಸರ್ ನಾವು 9 ಒಂದ್ ಕಡೆ ಮಾಡ್ತೀವಿ ಸರ್, 7 ಮಾಡ್ತೀವಿ, 6 ಮಾಡ್ತಾರೆ. ಆದ್ರೂ ಒಂದ್ ಸ್ವಲ್ಪ ಗಾಳಿ ಬೆಳಕು ಕಮ್ಮಿ ಇರುತ್ತೆ ಅಂತ, ಸ್ವಲ್ಪ ಗಾಳಿ ಬೆಳಕಿದ್ದಂಗೆಲ್ಲ ಇಳುವರಿ ಚೆನ್ನಾಗ್ ಬರುತ್ತೆ ಅಂತೇಳಿ ನಾವು 9-7 ಮಾಡ್ತೀವಿ ಸರ್. 9-7 ಅಂತರ ಕೊಟ್ರೆ ಒಂದ್ ಎಕರೆಗೆ ಎಷ್ಟು ಸಸಿ ನಾಟಿ ಮಾಡಬಹುದು ಸರ್? 9-7 ಕೊಟ್ರೆ ಒಂದು 600-700 ಕೂತ್ಕೊಂತ ಸರ್. ಅವ್ರವ್ರ ಮೂಲೆ ಅದು ಇಲ್ದಂಗಿದ್ದು ಸುತ್ತ ಚೌಕಟ್ಟು ಚಾಕ್ರಿ ತಿರ್ಗಂಗಿದ್ರೆ ಕುಕ್ಕಂತ ಸರ್. ಒಂದು 3 ಎಕರೆಗೆ 2,100-200 ಕುಕ್ಕಂತ ಸರ್. ಇದಕ್ಕೆಲ್ಲ ನೀರ್ ನಿರ್ವಹಣೆ ಡ್ರಿಪ್ ಮಾಡಿದ್ರೆ ಆ ನೀರೇ ಕೊಡ್ತೀರಾ? ಇಲ್ಲ ಸರ್, ನಾವು ರೈತರುಗಳು ನೀರ್ ಐದವ್ ಅಂತ ಹೇಳಿಬಿಟ್ಟು ನಾವು ಬದದ ಮೇಲೆ ಕಡಿತೀವಿ. ಬದದ ಮೇಲೆ ಕಡ್ದಾಗ ಮಡಿ ಇದ್ದ ಮಡಿಗೆ ಸುಮ್ನೆ ಏಕೆ ಮೊದ್ಲು ಸೆಲ್ಕಿ ಇಟ್ಕೊಂಡಂಗೆ ಕಡ್ದಂಗೆ ಕಡಿತೀವಿ. ಆ ಸೆಲ್ಕಿ ಇಟ್ಕೊಂಡು ಕಡ್ದಂಗಲ್ಲ, ನಾವ್ ಹಿಂದ್ ಮಾಡ್ದಂಗೆಲ್ಲ ಕಡದ್ರೆ ಈ ಇಳುವರಿ ಬರಲ್ಲ ಸಾ. ನಾವು ಗೊಬ್ಬರ ಒಂದಾಗ ಹಾಕಿರ್ತೀವಿ, ಅಲ್ಲೇ ನೀರ್ ಬೀಳ್ತಿರುತ್ತೆ. ದಿನದಿನಕ್ಕೂ ಆ ಬೇರುಗಳಿಗೆಲ್ಲ ಇಳ್ಕೊಂಡು ಬೇರು ಸಂಘರ್ಷಣೆ ಆಗಿ ಆ ಮೇಳ ಗೊನೆಗಳಿಗೂ ಏನಕ್ಕೆ ಆಗ್ಲಿ ರೋಗ ಬರೋದಿಲ್ಲ. ರೋಗ ಯಾಕೆ ಬರೋದಿಲ್ಲ ಅಂತಂದ್ರೆ ನಾವು ಅಷ್ಟು ವಂಶಿ ಮಾಡಿರ್ತೀವಿ, ಅದ್ ಯಾತ್ಕನ ಸುಮಾರು ಅದ್ ಬಂದ್ರು ಏನಾಗಲ್ಲ. ಬಾಳೆಗೆ ರೋಗ ಬರಸ ಎಲೆ ಕೆಂಪಾಗ ರೋಗ ಅದು ಬರುತ್ತೆ. ನಾವು ಭೂಮಿ ಒಂದ್ ತಾಕತ್ ಮಾಡ್ಕೊಂಡು ಒಂದ್ ಸ್ವಲ್ಪ ಗೊನೆ ಹೊಡೆಯೋ ಸೈಮ್ನಲ್ಲಿ ಒಂದ್ಸತಿ ಬಾಳೆಗೆಲ್ಲ ಫುಲ್ಲು ಸ್ಪೇರ್ ಮಾಡಿ ರೋಗ ಇರೋದೇ ಇಲ್ಲ. ನಾವೇನ್ ಮಾಡ್ತೀವಿ ರೈತರು ಏನಿಲ್ಲ ಅಂತೇಳಿ ಸುಮ್ಮನೆ ಹೋಗ್ತೀವಿ. ಏನ್ ಇರ್ಬೇಡ ಸ, ಒಂದು ನೀರುಳ್ಳಿನೇ ಆಗ್ಲಿ ಏನಿಲ್ಲ ಅಂತೇಳಿ ಸುಮ್ಮನೆ ಹೋಗೋದು. 2 ತಿಂಗಳು ನಾವು ತುಂಬ ತಂದ್ರಕನ್ ನುಸಿ ರೋಗಕ್ಕೆ ಅದಕ್ಕೂ ಔಷಧ 8 ದಿನಕ್ಕೆ ಹೊಡಿತಿರ್ಬೇಕು. ಕಾಸ್ಟ್ಲಿ ದೊಡಿಬಾರ್ದು ಸರ್ ನಾವು ರೈತರು. ಕಾಸ್ಟ್ಲಿ ದೊಡ್ಡದಿಂದ ನಮ್ಗೆ ಏನು ಸುಮ್ಮನೆ ಅಂಗಡಿಯವ್ರು ಕೊಡ್ತಾರೆ 16 ಕೊಡೋದ್ರಿಂದ ಏನಿಲ್ಲ. ಅದಕ್ಕೆ ಏನಿದೆ, ಏನ್ ತಂದು ಹೊಡಿಬಹುದು ಏನಂತೆ? ಅಗ್ರಿಕಲ್ ನಮ್ಮ ಮೇಲ್ಗಡೆ ಆಫೀಸ್ನಲ್ಲಿ ಸಿಗ್ತತೆ ನುಸಿಗೂ ಅದು ಇದೆಲ್ಲ ಬೇರೆಳ್ಳದ ಔಷಧ, ಅದ್ರ ಜೊತೆಗೆ ಯಾವ್ದನ ಮಿಕ್ಸ್ 8 ದಿನಕ್ಕೆ ಹೊಡೆದ್ರೆ ಇಳುವರಿ ಬರುತ್ತೆ ಸರ್. ಸರ್ ನಾವು ಬಾಳೆ ಬೆಳೆದಿದ್ದೀವಿ, ನೀರುಳ್ಳಿ ಬೆಳೆದಿದ್ದೀವಿ, ನೆಲ ಏನಾದ್ರೂ ಏರುಪೇರಾಗಿ ಮಡಿಕೆ ಪಡಿಕೆ ಹೊಡೆದಾಗ ಏನಾದ್ರೂ ಆಗಿ ಸತುವು ಕಮ್ಮಿಯಾಗಿ ಇಳುವರಿ ಕಮ್ಮಿ ಆಗಿರ್ಬೋದು. ನಮ್ಮ ಇದರಲ್ಲಿ ನಾವು ಕಮ್ಮಿ ಇಳುವರಿ ಬೆಳೆದಿಲ್ಲ. ಹಾಗಿದ್ರೆ ನೀವು ಬಾಳೆಗೆ ಡ್ರಿಪ್ ಮಾಡಿದಿರ? ಹ್ಞೂ ಸರ್, ಬಾಳೆ ಡ್ರಿಪ್ ಮಾಡಿದ್ರು ಸರ್. ನಾ ಡ್ರಿಪ್ಪೇ ಒಳ್ಳೆ ಸರ್, ಡ್ರಿಪ್ಪಿನಿಂದಲೇ ಬೆಳೆಗಳು ಚೆನ್ನಾಗಿ ಬರೋದು. ಏಕ ಸೆಲ್ಕೆ ಕಡ್ದಾಗ ನೆಲ ಎಗಟೆ ಬರುತ್ತೆ, ಎಗಟೆ ಬಂದಾಗ ಬೀಡ್ ಬಂದಾಗ ಅದಕ್ಕೆ ಇಳುವರಿ ಕಮ್ಮಿ ಆಗುತ್ತೆ. ನೀರು ಏನಂದ್ರು ಮಳೆ ಬಂದ್ರೆ ತಂಪಾಗ ಸಹ, ಅದು ಬೇರೆ, ಅದು ಪ್ರಕೃತಿ ನಿಯಮ, ಅದಕ್ಕೆ ನಾವೇನು ಮಾಡೋಕ್ಕಲ್ಲ. ಆದಷ್ಟು ನಾವು ಹನಿ ನೀರಾವರಿ ಮಾಡಿ ಇದು ಡ್ರಿಪ್ಪಿನೇ ಎಲ್ಲದು ಅವಕಾಶ ಮಾಡ್ಕೊಂಡ್ರೆ ಬಾಳೆ ಇಳುವರಿ ತೆಗಿಬೋದು. ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಬಾಳೆಗೆ ಮೇಲ್ ಗೊಬ್ಬರ ಕೊಡಬೇಕಾಗತ್ತೆ. ಏನೇನು ಗೊಬ್ಬರ ಕೊಡ್ತೀರಾ, ಎಷ್ಟು ದಿನದಲ್ಲಿ ಕೊಡ್ತೀರಾ? ಸರ್ ನಾವು ಬಾಳೆಗೆ 3-4 ತಿಂಗಳಲ್ಲಿ ಒಂದ್ಸತಿ ಕೊಡ್ತೀವಿ. ನಾವು ಏನೇ ಆಗ್ಲಿ ಅಂಗಡಿಯರ ಹತ್ರ ಕೇಳ್ತೀವಿ. ಅಂಗಡಿಯರ್ ಹೇಳಿದಾಗ DAP ಪೊಟಾಶು ಅವೆಲ್ಲ ಕೊಡ್ರಿ ಅಂತ ಹೇಳಿ. ನೆಕ್ಸ್ಟ್ ಸಹ 6 ತಿಂಗಳು ಗೊನೆ ಹೊಡಿಬೇಕಾದಾಗ ಸುಮಾರು ಅಂದ್ರೆ ಒಂದು ಟ್ಯಾಕ್ಟ್ರಿ ನಾವು ಏನ್ ಗೊಬ್ಬರ ತುಂಬಿಕೊಂಡು ಹೋಗ್ತಿವೋ ದನಿವಿನ ಗೊಬ್ಬರನ, ಅಷ್ಟು ಸಹ ಎಲ್ಲಾ ಮಿಕ್ಸು ಬೇವಿನಿಂಡಿ ಪೊಟಾಶು ತಿರ್ಗಾ ಅಲ್ಯೂಮ್ ಮಿಕ್ಸಿಂಗ್ ಎಲ್ಲದು ಪ್ರತಿ ಒಂದು ಅವ್ರು ನಮ್ಮ ಅಂಗಡಿಯವ್ರು ಏನೇನು ಬರ್ಕೊಡ್ತಾರೋ ಅವೆಲ್ಲ ಮೇಂಟೆನೆನ್ಸ್ ಮಾಡಿ ಒಂದು ಸಾಕ್ತೀವಿ ಸರ್. ಸೇಮ್ ಅಂತಾರೆ ಆ ಕಡೆ 1/2 kg ಈ ಕಡೆ 1/2 kg ಹಾಕ್ತೀವಿ. ಬೇಡ ಶಕ್ತಿ ಇಲ್ಲ ಅಂತಂದ್ರೆ ಅವಸದ್ದಿಗೆ ಅಮೌಂಟಿಂದ ಏನಾದ್ರು ತೊಂದರೆ ಇದ್ರೆ ಅವಾಗ 2 ಕಡೆ ಸೇರಿ 1/2 kg ಹಾಕಿ ನೆಕ್ಸ್ಟ್ ಇನ್ನೊಂದ್ಸತಿ ಒಂದ್ 2 ತಿಂಗಳು ಬಿಟ್ಟು ಅವಾಗ 2 ಕಡೆಗೂ ಆಗ್ತದೆ ಸರ್. 1/2 kg ಅಂತೂ ಹಾಕಿ ಹಾಕ್ತಿವಿ. ಒಟ್ಟು ಬೆಳೆ ಕಟಾವು ಬರ್ಬೇಕಂದ್ರೆ ಎಷ್ಟು ತಿಂಗಳವರೆಗೆ ಆರೈಕೆ ಮಾಡ್ಬೇಕು? ಸರ್ ಇದು ಬೆಳೆ ಕಟಾವಿ ಬರ್ಬೇಕಂತಂದ್ರೆ ಸರ್ ನಾವು ಕಂದು ಹಾಕಿದ್ರೆ ಕರೆಕ್ಟ್ ಆಗಿ ವರ್ಷದ ಮೇಲೆ 1 ತಿಂಗಳಾಗುತ್ತೆ, 13 ತಿಂಗಳಾಗುತ್ತೆ ಸರ್. ಯಾರು ಆಸಕ್ತಿ ಇರೋರು ಬೆಂಗಳೂರು ಸಸಿ ತರಿಸ್ಲಿ, 10 ತಿಂಗಳ ಕಟಿಂಗ್ ಆಗ್ತಾರೆ ಸರ್. 10 ತಿಂಗಳ ಅಂದ್ರೆ ನಮ್ಗೆ 5 ತಿಂಗಳು ಉಳಿತು. 5 ತಿಂಗಳು ಉಳಿದಿಂದ ನಾ ಬೆಳೆ ಕಟಾವು 10 ತಿಂಗಳಿಗೆ ಅವ್ರು ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಆ ಲೆಕ್ಕಾಚಾರ ವರ್ಷಕ್ಕೆ ಕ್ರಾಪ್ ಮುಗುತ್ತೆ. ಬೇಡ 13 ತಿಂಗಳಿಗೆ ಏನು ಕ್ರಾಪ್ ಅಂದ್ರಲ್ಲ, ಒಂದು ಗೊನೆ ಇರಲ್ಲ. ಏನ ಬದಿನ ಮಗ್ಲಾಗೂ ಅಲ್ಲೊಂದಲ್ಲೊಂದು ಒಂದು 10-20-30 ಗೊನೆ ಉಳಿಬೋದು. 3 ತಿಂಗಳಲ್ಲಿ ಕಟಾವು ಇರಲ್ಲ ಸರ್ ವರ್ಷದ ಮೇಲೆ. ಇವು ನಾವು ಕಂದು ಯಾಕ್ರೆ ನಾವು ರೈತರುಗಳಿಗೆ ಹೇಳ್ತಿರೋದಂದ್ರೆ ಸಸಿ ನಾಟಿ ಮಾಡ್ರಿ, ಸಸಿ ಮಾಡಿ. ಈಗ ಕಂಪ್ಯೂಟರ್ ಬೆಳೆದೈತೆ, ಅದು ಬೆಳೆದೈತೆ, ಇದು ಬೆಳೆದೈತೆ ಅಂತ ನಾವು ಹೇಳ್ತೀವಿ, ಬರೀ ಬೇರೆ ಮಾತಾಡ್ತೀವಿ ಅಲ್ಲೆಲ್ಲ ಕಟ್ಟೆ ಮೇಲೆ ಕುತ್ಕೊಂಡು. ಈಗ ನಾವು ಹಿಂದೆ ರೈತರು ಮಾಡ್ದಂಗೆ ನಾವು ಮಾಡೋದು ಬೇಡ. ಈಗ ಇದಾಗಿದೆ, ಅವರು ಔಷಧದಲ್ಲಿ ಎದ್ದಿ ಸಸಿ ಬಾಳೆ ಸಸಿ ಇದು ಮಾಡಿ ಕ್ಲೀನ ಮಾಡಿ ಅವರು ಮಾಡಿ 25 ರೂಪಾಯಿ ಸಸಿ ತಂತಾರೆ. ಅವರು ಬಿಸ್ನೆಸ್ ಹಾಕೊಂತಾರೆ ಸುಮ್ಮನೆ. ಪಾಪ ಬೇಕಾ ಬಿಟ್ಟು ಮಾಡೋಕೆ ಬರೋದಿಲ್ಲ ನಮಗೆ, ರೈತರುಗಳಿಗೆ ಕೊಡಕ್ ಬರೋದಿಲ್ಲ. ನಾವೊಂದು ಕೇಸ್ ಹಾಕಿದ್ರೆ ಅವ್ರು ಕೋರ್ಟ್ನಲ್ಲಿ ಬಂದು ಅದಕ್ಕೆ ತಲೆ ಬಾಗಬೇಕಾಗತ್ತೆ. ಅದರಿಂದ ನಾವು ಸಸಿ 25 ರೂಪಾಯಿ ನಾಟಿ ಮಾಡೋದ್ರಿಂದ ಅಷ್ಟೇ ಶ್ರಮದಿಂದ ಮಾಡಿಕೊಟ್ಟಿರ್ತಾರೆ. ತಿರ್ಗ ಸಹ ನಾವು ಸಸಿ ತಂದೆಟ್ಟು ಇಡಬಾರ್ದು. ರೈತರು ನಾವು ಸಸಿ ತಂದೆಟ್ಟಿಗೆ ಮಾಡ್ತೀವಿ, ಅಲ್ಲಿ ತಂದೆಟ್ಟಿಗೆ ಅವ್ರು ಹೇಳ್ತಾರೆ ಇಡಬಾಡ್ರಿ ಅಂತೇಳಿ, ನಮ್ಗೆ ಅರ್ಜೆಂಟ್ ಇರುತ್ತೆ ನಾವು ಇಟ್ಬಿಡ್ತೀವಿ. ಸಸಿನ ನಮ್ಮ ವಾತಾವರಣಕ್ಕೆ 30-40 ದಿನ ಇಟ್ಕೊಬೇಕು. ಬೇಡ ಮ್ಯಾಕ್ಸಿಮಮ್ ನಾವು 10 ದಿನ 15 ದಿನ ಆದ್ರೂ ಮ್ಯಾಕ್ಸಿಮಮ್ ನಮ್ಮ ವಾತಾವರಣಕ್ಕೆ ಇಟ್ಕೋಬೇಕು. ಅವರೆಲ್ಲ ಒಂದು ಮನೆಗೆ ಒಂದು ಫ್ಯಾಕ್ಟ್ರಿ ಎಲ್ಲೋ ಏನೋ ಒಂದು ಮಾಡಿರ್ತಾರೆ, ಅವ್ರು ಹೇಳ್ತಾರೆ ನೀವು ರೈತರು ಒಂದು 20 ದಿನ ಇಟ್ಕೊಂಡು 1 ತಿಂಗಳು ಇಟ್ಕೊಂಡು ಮಾಡ್ಕೊಂಡ್ರಿ, ಭಾಳ ಕ್ರಾಪ್ ಚೆನ್ನಾಗಿ ಬರುತ್ತೆ ಅಂತೇಳಿ. ಸರ್ ನಮಗೆ ರೈಮ್ ಕೊಟ್ಟಿದ್ರು, ಕಾಮಾಕ್ಷಿ ಪಾಳೆ ಯಾವುದೋ ಬೆಂಗಳೂರಲ್ಲಿ ಕೊಟ್ಟಿದ್ರು, ಅಡ್ರೆಸ್ ಈಗೂ ಫೋನ್ ನಂಬರ್ ಎಲ್ಲ ಇದೆ. ಆದರೆ ಇರೋದ್ರಿಂದ ಅವ್ರು ಹಂಗೆ ಹೇಳಿದ್ರು, ನಾವು ಹಂಗೆ ಹೇಳ್ದಂಗೆ ನಾವು ಅವ್ರು 41 ದಿನ ಇಟ್ಕೊಳ್ರಿ ಅಂತ ಹೇಳಿದ್ರು. ಸರ್ ನಾವು ಒಂದು 30-35 ದಿನ ಇಟ್ಕೊಂಡಿದ್ವಿ, ಇಟ್ಕೊಂಡು ನಾಟಿ ಮಾಡಿದ್ವಿ, ನಮ್ಮ ವಾತಾವರಣ ಸೆಟ್ ಆಗಿ ಒಳ್ಳೆ ಇಳುವರಿ ಸರ್. ಈ ಬಾಳೆ ಯಾವ ಸಮಯದಲ್ಲಿ ನಮಗೆ ಕಟಾವಿಗೆ ಬಂದರೆ ಒಳ್ಳೆ ಬೆಲೆ ಸಿಗುತ್ತೆ? ಸರ್, ನಾವು ಯಾವಾಗ್ಲೇ ಬಾಳೆ ಹಾಕೋರು ಏನೇ ಆಗ್ಲಿ ಆಷಾಢಕ್ಕೆ ಸ್ಟಾರ್ಟ್ ಆಗ್ಬೇಕು ಸಾ ಕೊನೆ. ಆಷಾಢಕ್ಕೆ ಸ್ಟಾರ್ಟ್ ಆದ್ರೆ ಮಾತ್ರಕ್ಕೆ ನಮ್ಗೆ ಬಾಳೆ ಸಾ. ಈಗ ಆಷಾಢದಾಗ ಸ್ಟಾರ್ಟ್ ಆತಂದ್ರೆ ಮ್ಯಾಕ್ಸಿಮಮ್ ಅತೀ ಕಮ್ಮಿ ಅಂದ್ರು 40-45 ಇರುತ್ತೆ. ಶ್ರಾವಣ ಬಂತಂದ್ರೆ 55-60-70 ಹೋಗು ಸರ್ ರೇಟ್ ಇಲ್ಲಂದ್ರೆ. ಮ್ಯಾಕ್ಸಿಮಮ್ 40-60 ಬಡದಾಡ್ತಿರುತ್ತೆ, ಒಳ್ಳೆ ದುಡ್ಡು ಬರುತ್ತೆ. ಅಕಸ್ಮಾತ್ ನಾವ್ ಏನಾದ್ರೂ ಲೇಟ್ ಆಗಿದ್ರೆ ರೈತರುಗಳು ಹಾಕಿದ್ರೆ ಅಮೌಂಟ್ ಅರ್ಧಕ್ಕರ್ಧ ಕಮ್ಮಿಗೆ. ದೀಪಾವಳಿ ಆಗ್ತಲ್ಲ ಸಾ, 30-25 ದೀಪಾವಳಿ ಆಗ್ತಲ್ಲ. ನವೆಂಬರ್ ಒಂದು ರೇಟು, ಡಿಸೆಂಬರ್ಗಿನ್ನ ಕಮ್ಮಿ ರೇಟು, ಜನವರಿಗಿನ್ನ ಕಮ್ಮಿ ರೇಟ್. ಪೂರ್ತಿ ಸಾ 15 ರೂಪಾಯಿವರೆಗೂ 18 ರೂಪಾಯಿವರೆಗೂ ಬಂದ್ಬಿಡುತ್ತೆ. ನಾವು ರೈತರುಗಳು ಏನೇ ಮಾಡಂಗಿದ್ರು ಒಬ್ಬರನ್ನಲ್ಲ ಒಬ್ಬರನ್ನ ತಿಳ್ಕೊಂಡು ಕರೆಕ್ಟ್ ಆಗಿ ಆಷಾಢಕ್ಕೆ ಬಂದ್ರೆ ಸರಿ. ಇನ್ನ ಶ್ರಾವಣಕ್ಕೆ ಬರ್ಬೇಕು ಅಂತ ಆಗ್ತಾರೆ ರೈತರು. ನಾನು ಹೇಳ್ತಿದ್ದೀನಿ ಶ್ರಾವಣಕ್ಕೆ ಬರೋದಲ್ಲ, ಅಷ್ಟು ಕೊನೆ ಬರೋದಿಲ್ಲ. ಆದಷ್ಟು ನೀವು ಇನ್ನ ಒಂದ್ ತಿಂಗಳು ಮುಂದಾಗ ಬರಲಿ. ಮುಂದಾಗ ಬಂದ್ರೆ 50-100 ಬರ್ಬೋದು. ನಾವ್ ಏನ್ ಮಾಡ್ತೀವಿ, ಶ್ರಾವಣಕ್ಕೆ ಬರ್ಬೋದು, ಶ್ರಾವಣ ಪೂರೈಸಿ ಬರ್ತವೆ. ಅಷ್ಟೊತ್ತಿಗೆ ಬಂದಾಗ ಇನ್ನ ರೇಟ್ ಏನಾಗುತ್ತೆ, ದತ್ತಾತ್ರಿ ಬೇಡ ನಮ್ಗೆ ಹಬ್ಬಗಳು ಪೂರೈಸ್ತವೆ, ಗಣೇಶ ಅವೆಲ್ಲ ಪೂರೈಸಿದ ಮೇಲೆ ರೇಟ್ ಅರ್ಧಕ್ಕರ್ಧ ಡಿಫ್ರೆನ್ಸ್ ಆಗುತ್ತೆ. 10 ಲಕ್ಷ ಬರೋ ಅಮೌಂಟ್ ಬರೀ 4-5 ಲಕ್ಷ ಬರುತ್ತೆ, 5 ಲಕ್ಷ ನಾವು ರೈತರು ಕಳ್ಕೊಂತೀವಿ. ಈಗೆಲ್ಲ ಏನ್ ರೇಟ್ ನಡೀತಾ ಇದೆ ಈಗ ಸರ್? ಈ ತಡಿ ಶ್ರಾವಣ ದಿನದಲ್ಲಿ ಬಾಳೆ ಎಂದೂ ಕಮ್ಮಿ ಆಗಿರಲ್ಲ. ಮ್ಯಾಕ್ಸಿಮಮ್ 40-60 ನಡೀತದೆ. ಹೋದ್ಸತಿ ಸರ್ ನಮ್ಮ ಗೊನೆಗಳು 5-4 ಕೆಜಿ ಸರ್, 48 ರೂಪಾಯಿ. ಇಲ್ಲಿಗೆ ನಮ್ಮ ಲೋಕಲ್ ಅವ್ರಿಗೆ ಕಡಿದ್ರು ಸರ್, ಅಲ್ಲಿ ಚಳಿಕೆರೆಯವರು ಇರೋರು ಲೋಕಲ್ 48 ರೂಪಾಯಿ ಕಡಿದು ನಮ್ಮ ಗೊನೆಗಳು ಹೋದ್ಸತಿ ಇದ್ದಿದ್ದು 11-15 ಕೆಜಿ ಇದ್ದಿದ್ದು ಈ ಸತಿ 5-6 ಕೆಜಿ ಒಳಗೆ. ಎರಡನೇ ಕ್ರಾಪ್ ಸರ್, ನಾವು ತಿರುಗಿ ಕಂದು ಒಂದೊಂದು ಬಿಟ್ಟಿದ್ವಿ. ದಸರಾಗ್ ಬಿಟ್ಟಿದ್ವಿ ನಾವು, 10ನೇ ತಿಂಗಳಲ್ಲಿ ಒಂದೊಂದು ಕಂದು ಬಿಟ್ಟಿದ್ವಿ. ಆ ಕಂದಲ್ಲೇ ದುಡ್ಡು ಮಾಡಿದ್ವಿ ನಾವು. ಒಂದೇ ಸತಿ ಬಿಟ್ಕೊಂಡು ಬೆಳೆ ಕ್ರಾಪ್ ಚೆನ್ನಾಗಿ ನೋಡ್ಕೊಂಡು ನಾವು ಅಲ್ಲಿಗೆ ಇನ್ನೊಂದು ಬೆಳೆ ಮಾಡ್ಕೋಬೋದಾಯ್ತು. ಆ ಕಂದು ನಾವು ದಸರಾ ಬಿಟ್ಟಿರ ಅದು 8ನೇ ದಿನಕ್ಕೆ ನಮಗೆ ಬೆಳೆ ಕೊಟ್ಟಿದೆ. ಈ ಬಾಳೆ ಬೆಳೆದಂತ ರೈತರಿಗೆ ಮಾರ್ಕೆಟಿನ ಸಮಸ್ಯೆ ಇಲ್ಲಪ್ಪ, ತೋಟಕ್ಕೆ ಬಂದು ವ್ಯಾಪಾರಸ್ಥರು ಕೊಂಡ್ಕೊಂಡು ಹೋಗ್ತಾರೆ ಅಂತಾರೆ. ಹಂಗಾಗ್ಬಿಟ್ಟು ನಿಮ್ಗೆಲ್ಲ ತೋಟಕ್ಕೆ ಬಂದು ಕೊಂಡ್ಕೊಂಡು ಹೋಗ್ತಾರ ಸರ್? ನಮ್ಗೆ ನಾವ್ ಎಲ್ಲಾದ್ರು ಲಿಂಕ್ ಇಕ್ಕೊಂಡಿದೀವಿ, ಎಲ್ಲ ಕಡೆ ನಾವು ಫೋನ್ ಮಾಡ್ತಿರ್ತೀವಿ. ಸರ್ ಯಾರು 2 ರೂಪಾಯಿ ಇದ್ದ 3 ರೂಪಾಯಿ ಜಾಸ್ತಿ ಕೊಡ್ತಾರ, 1 ಟನ್ನಿ ನಾವ್ ಯಾರಿಗೆ 3,000-4,000 ಬರುತ್ತೆ ಅಮೌಂಟ್, 5,000 ಜಾಸ್ತಿ ಅಂತೀವ ಕೊಡ್ತೀವಿ ಸರ್. ನಮ್ದು ಕಟಿಂಗು ಬೆಂಗಳೂರನ್ ಮಾಡಿದ್ದಾರೆ, ತುಮಕೂರನ್ ಮಾಡಿದ್ದಾರೆ, ಹಿರೂರನ್ ಮಾಡಿದ್ದಾರೆ, ಚಳ್ಳಕೆರೆಯವ್ರು ಮಾಡಿದ್ರೆ ಸರ್. ಚಳ್ಳಕೆರೆಯವರು ಗೊನೆ ಸಹ ನಾವ್ ಹೇಳ್ತೀವಿ, ಕಂದ ಹಾಕಿದ್ರೆ ಚಳ್ಳಕೆರೆಯವರು ಕಟಿಂಗು ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಅವ್ರಿಗೆ 1 ಟನ್ 2 ಟನ್ ಬೇಕಷ್ಟೇ. ನಮ್ ಬೆಂಗಳೂರು ತುಮಕೂರಾದ್ರೆ ಒಂದು ಲಾರಿ ಇಲ್ಲೇ ಫುಲ್ ಆದ್ರೂ 5-6 ಟನ್ ಕಟ್ಕೊಂಡು ಹೋಗ್ತಾರೆ. ಅವ್ರೇನ್ ಹೇಳ್ತಾರೆ, ನಾಳೆ ಕಡಿತೀವಿ ನಾಡದ್ ಕಡಿತೀವಿ ಅಂತ ಹೇಳ್ತಾರೆ. ರೈತರಿಗೆ ನಮಗೆ ಲಾಸ್ ಆಗಿ ಬಿಟಿ ಆಗಿ ಬಿಟಿ ಅರ್ಧ ಗೊನೆ ವೇಸ್ಟ್ ಆಗ್ತವೆ. ಅದಕ್ಕಾಗಿ ನಾವು ರೈತರುಗಳು ಎಲ್ಲೆಲ್ಲಿ ನಮಗೆ ಅನುಕೂಲ ಬರುತ್ತೋ 8-8 ರೂಪಾಯಿ ನಾವು ನೋಡ್ದಂಗೆ ಕೊಟ್ಬಿಡ್ಬೇಕು ಸರ್. ನಮ್ಮ ಮನೆನ ನೀರುಳ್ಳಿ ಬೇಸಿಗೆಯಲ್ಲಿ 500 ಪ್ಯಾಕೆಟ್ ಬೆಳೆದಿದ್ದೆ, 500 ಪ್ಯಾಕೆಟ್ ಬೆಳೆದಿದ್ದನ್ನ ದಡ ದಡ ಎಕ್ಸ್ಪೋರ್ಟ್ ಕೊಡ್ತಾರೆ ಎಕ್ಸ್ಪೋರ್ಟ್ ಕೊಡ್ತಾರೆ ಅಂತ ನಮ್ಮ ಊರದ ರೈತರುಗಳು ಎಲ್ಲನ ಹಂಗೆ ಸ್ಟಾಕ್ ಇಟ್ಕೊಂಡ್ರು. ನಾನೇನ್ ಮಾಡ್ಬಿಟ್ಟೆ, ನಮ್ಮ ಸ್ನೇಹಿತರ ಯಾರ ಬಂದು ವ್ಯಾಪಾರ ಕೇಳಿದ್ರು, ನಾವು ಏನು ಕೇಳಿ ನೋಡಪ್ಪ ಕ್ಯಾಶ್ ಕಟ್ಬೇಕು ಅಮೌಂಟ್ ನಾವು ಕೊಡ್ತೀನಿ ನೀರುಳ್ಳಿ ಅಂತ. ಆಯ್ತಪ್ಪ ವ್ಯಾಪಾರ ಹೇಳಿ ಅಂದ್ರು ಸರ್. ಅವ್ರು ಕೇಳಿದ ರೇಟ್ಗೆ 1,000 ರೂಪಾಯಿ ಪ್ಯಾಕೆಟ್ ಕೊಟ್ಟೆ. 1,000 ರೂಪಾಯಿ ಕೊಟ್ಟಿದ್ರಿಂದ ನಾನು 500 ಪ್ಯಾಕೆಟ್ಗೆ 5 ಲಕ್ಷ ಬಂದ ಸರ್. ಕೆಲವರೆಲ್ಲ ನಾ 1 ಲಕ್ಷ ತಾಣಕ್ಕಾಗಲಿಲ್ಲ ಸರ್. ಈಗ ನಾವು ರೈತರು ಏನಾಡ್ತೀವಿ, ಆಸೆ ಇರುತ್ತೆ ಬರುತ್ತೆ ನಮ್ಗೆ, ಬರೋದೆಲ್ಲ ಅಂತ ಅಮೌಂಟ್ ಹೇಳಲ್ಲ. ಎಷ್ಟು ಇವತ್ತಾಗುತ್ತೋ ಅಷ್ಟು ನಮ್ಮ ಮನೆ ಒಳಗೆ ತಾಂಡೋಗೋದು ನೋಡ್ಕೋಬೇಕು. ನಾವೇನ್ ಮಾಡ್ತೀವಿ, ಇವತ್ತಲೇ ಬೆಳೆದಿದ್ದೀವಿ 5,000 ರೂಪಾಯಿ ರೇಟು ಬರಬೇಕು, 2,000 ರೂಪಾಯಿ ಬರಬೇಕು ಅಂತೀವಿ, ಬರೋದಲ್ಲ. ಅವತ್ತಿನ ಬಜಾರ್ಗೆ ಏನಿರುತ್ತ, ನೀರುಳ್ಳಿ ಎಷ್ಟು ದಿನ ಇಟ್ಕೋಬಹುದು ಒಬ್ಬ ರೈತ? ನಾವು 15 ದಿನ 20 ದಿನ 1 ತಿಂಗಳು ಮ್ಯಾಕ್ಸಿಮಮ್ 3 ತಿಂಗಳಗಟ್ಟಲೆ ಇಟ್ಕೊಂತಾರೆ ಸರ್. ನೀರುಳ್ಳಿ ಎಷ್ಟು ಬರುತ್ತೆ ಏನು ಯಾರಿಗೆ ಗೊತ್ತಿರುತ್ತೆ, ಇಲ್ಲಿ ಸರ್ಕಾರಕ್ಕೆ ಯಾವ ಟೈಮ್ನಾಗ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಆದ್ರಿಂದ ನಾವು ರೈತರು ಇಟ್ಕೊಂಡಿದ್ದೆ. ಈಗ 5 ಲಕ್ಷ ನಾವು ತಾಂಡಿದ್ದಂದ್ರೆ ಸರ್, ತಿಪ್ಪೇಶ್ ಯಾವಾಗ ನೋಡಿದ್ರು ಸುಮ್ಮನೆ ಕೊಟ್ಬಿಡ್ತಾನಲ್ಲ, ಅಡವೆ ಚಿಕ್ಕಿನಳ್ಳಿ ತಿಪ್ಪೇಶ್ ಯಾವಾಗ ನೋಡಿದ್ರು ಮುಂದಾಗೆ ಕೊಟ್ಬಿಡ್ತಾನ ಸರ್. ನಾನು ಬೆಂಗಳೂರು ಮಕನೇ ನೋಡಿಲ್ಲ ಎಂದು, ನಾನು ಎಂದೇ ನೀರುಳ್ಳಿ ಬೆಳೆದ್ರು ಸುಮಾರು 8-10 ವರ್ಷದಿಂದ ಬೆಳೀತಿದ್ದೀನಿ. ವಾತಾವರಣಕ್ಕೆ ಇದೇ ನಾನು ಬಾಳೆಯಲ್ಲಿ ಫಸ್ಟ್ ನೀರುಳ್ಳಿ ಸಹ ಬೆಳೀತಿದ್ದು. ಮಳೆ ಕಮ್ಮಿ ಆಗಿತ್ತು ಅವಾಗ ನಂದು 2 ವರ್ಷ ನೆಟ್ಟು, ಮಳೆ ಬಂತಂದ್ರೆ ನೀರುಳ್ಳಿ ತಡೆಯಲ್ಲದು. ಅದಕ್ಕೆ 3-4 ವರ್ಷ ಬೆಳೆದ್ಬಿಟ್ಟು ಅದನ್ನ ನೀರುಳ್ಳಿ ಬಿಟ್ಟೇ ಬಿಟ್ಟಿದ್ದೀನಿ. ಈ ಹೊಲ ಗೇಕಾಗಿದೆ, ಗೇಕಾಗಿರೋದ್ರಿಂದ ನಾನು ಅದಕ್ಕೆ ಅದನ್ನ ಬಾಳೆಗೆ ಫಿಕ್ಸ್ ಮಾಡ್ಕೊಂಡಿರೋದು. ಒಟ್ಟಾರೆಯಾಗಿ ಬಾಳೆ ಕೃಷಿ ಲಾಭ ತಂದು ಕೊಟ್ಟಾಯ್ತು ನಿಮಗೆ ಸಹ? ಪ್ರತಿಯೊಬ್ಬ ರೈತರಿಗೂ ತಂದು ಕೊಡುತ್ತೆ. ನಷ್ಟನೂ ಇದೆ. ನಷ್ಟ ಹೆಂಗಿದೆ ಸ ಅಂತಂದ್ರೆ, ನಮ್ಗೆ ಮಳೆ ಇಕೋಬೇಕಾದಾಗ ನಾ ಬೆಳೆ ಇಟ್ಟಿರ್ತೀವಿ, ಬೋರ್ಗಳು ನೀರು ಕಮ್ಮಿ ಆಗುತ್ತೆ. ಅದು ರೈತ ಒಬ್ಬನಿಗೆ ನನ್ನೊಬ್ಬನಿಗೆ ಬರೋ ನಷ್ಟ ಅಲ್ಲ, ಪ್ರತಿಯೊಬ್ಬ ರೈತನಿಗೂ ಬರೋ ನಷ್ಟ ಇದು ಬರುತ್ತೆ. ಅದು ನಾವು ಸುಧಾರಿಸ್ಕೊಂಡ್ ಹೆಂಗ್ ಕೊಡೋದು ಸಹ? 100ಕ್ಕೆ 100 ರೈತ ನಾವು ಕರೆಕ್ಟ್ ಆಗಿ ಮಾಡಿದಾಗ, ನಮ್ಮ ಕೆಪಾಸಿಟಿ ನಾವು ಮಾಡಿದಾಗ ರೈತ ಎಂದೂ ಇದಿಲ್ಲ. ತಿರುಗಾ ಮೇಲೆ ಸಹ ನಮ್ಮ ಮಾವರು ಈ 20 ವರ್ಷ ನೀರುಳ್ಳಿ ಹಾಕಿರ ಸರ್, ಹೋದ ವರ್ಷ 28 ಕೆಜಿ 30 ಕೆಜಿ ಸೇಲಿ 30 ಕೆಜಿ ಬೀಜದೊಳಗೆ 45 ಲಕ್ಷ ದುಡ್ಡು ನೋಡಿರಿ ಸರ್. 45 ಲಕ್ಷ ದುಡ್ಡು ನೋಡಿದ್ರೆ ಸರ್, ನೀವು ಹೇಳ್ತಿದ್ರಾ 5,000-7,000 ರೂಪಾಯಿ ರೇಟ್ಗೆಲ್ಲ, ಬರೇ 1,700-2,000 ರೂಪಾಯಿ 2,000 ರೂಪಾಯಿ ರೇಟ್ಗೆ 45 ಲಕ್ಷ ನೋಡಿದ್ರು. 45 ಲಕ್ಷ ಒಬ್ಬ ಅಪ್ಸಿಯಸ್ಸು 45 ಲಕ್ಷ ಎಷ್ಟು ದಿನ ನೋಡ್ಬೋದು? ನಮಗೆ ರೈತರಿಗೆ ಕಷ್ಟ ಇದೆ, ಕಷ್ಟ ಇದೆ ಅಂತ ಹೇಳಕ್ಕಾಗೋದಿಲ್ಲ. 45 ಲಕ್ಷ ನಮ್ಮ ಮಾವ ನೋಡಿದಾಗ, ಈಗ ನಮ್ಗೆ ಅಟಾಸ ನಮ್ಮ ಮಾವರು ಬೆಳೆದ್ರು, ನಾವ್ ಎಷ್ಟು ಅವ್ರ ಜೊತೆಗೆ ಹೋಗೋದ್ ಬೇಡ, ಮಗ್ಳಿಗಾದ್ರೂ ಹೋಗೋಣ, ಒಂದು ಆಸಕ್ತಿ ಸಹ ಅದು. ಈಗ ಜಮೀನ್ ನಮ್ಮ ಈ ವಯಸ್ಸಿಗೆ ನಾನು ಸರ್ ಬ್ಯಾಂಕ್ಗಳಿಗೆ ನಾನು ಎಲ್ಲ ಬರ ಬ್ಯಾಂಕ್ನೇ ತಗೊಂಡು 1-6 ಎಕರೆ 7 ಎಕರೆ ಜಮೀನ್ ಕೊಂಡ್ಕೊಂಡಿದ್ದೀನಿ ಸರ್. ಜಮೀನ್ ಕೊಂಡ್ಕೊಂಡು ಅವ ಬೆಳಿಗ್ಗೆ ಆ ಭೂಮಿಗೆ ಏನೇನು ನಾವು ಮಾಡ್ಬೇಕು ಅನ್ಸಿಸುತ್ತೋ ಅದನ್ನ ಮಾಡ್ತೀವಿ ಸರ್. ಈ ಕೃಷಿ ಜೊತೆಗೆ ಏನಾದ್ರೂ ಉಪಕಸಬು ಮಾಡ್ಕೋಬೇಕಪ್ಪ, ನಮ್ಮ ಭೂಮಿ ಫಲವತ್ತತೆ ಆಗಿರ್ಬೇಕಂದ್ರೆ ಎಲ್ಲ ಚೆನ್ನಾಗಿ ನಾವು ಕೃಷಿಯಲ್ಲಿ ಪ್ರಗತಿ ಕಾಣ್ಬೇಕಂದ್ರೆ ಅಂತ ಹೇಳ್ತಾರೆ. ನೀವೇನಾದ್ರೂ ಈ ಉಪಕಸಬುಗಳು, ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ ಇಂಥವೇನಾದ್ರೂ ಮಾಡಿದಿರಾ? ನಮ್ಮ ಮನೆ ಹತ್ರ ಜಾಗ ಬಹಳ ಇದೆ, ಜಾಗ ಬಹಳ ಇರೋದ್ರಿಂದ ಒಂದು ಸಣ್ಣಗೆ ನಮ್ಮ ಲೆಕ್ಕಾಚಾರಕ್ಕೆ ನಮ್ಮ ಇದಕ್ಕೆ ನಾವೊಂದು ಶೆಡ್ಗಳು ಹಾಕೊಂಡಿದ್ವಿ. ಹಸ ಎರಡು ಮೂರುಗಳು ಹಸಗಳು ಸಾಕಾಣಿಕೆ ಮಾಡಿದ್ವಿ. ಅನುಕೂಲ ಇದ್ದಾಗ ನಮಗೆ ಬದುಕಿಲ್ದಾಗ 7-8-10 ಪಟ್ಲಿ ಮರಿಗಳು ತರುತ್ತೀವಿ. ಪಟ್ಲಿ ಮರಿ ಸಾಕಾಣಿಕೆ ಮಾಡ್ಕೊಂಡು ಅದನ್ನು ಇದನ್ನು ಎಲ್ಲ ಎರಡು ಕಡೆಗೂ ನೋಡ್ಕೊಂಡು ಮಾಡ್ತೀವಿ. ಸರ್, ನಾವು ಹಸ ಯಾಕೆ ಸಾಕ್ಯಬೇಕು, ನಾವು ಎಮ್ಮೆ ಯಾಕೆ ಸಾಕ್ಯಬೇಕು, ನಾವು ರೈತರು ಏನ್ ಮಾಡ್ತೀವಿ, ಇಳುವರಿ ಕಮ್ಮಿ ಆಯ್ತು ಇಳುವರಿ ಕಮ್ಮಿ ಆಯ್ತು ಅಂತೀವಿ. ಯಾಕೆ ಕಮ್ಮಿ ಆಯ್ತು? ನಾವು ಹಿಂದೆಲ್ಲನ ನಮ್ಮಪ್ಪರ ನಮ್ಮ ತಾತರ ಕಾಲದಾಗೆಲ್ಲ ಜಮೀನು ಬಹಳ ಜಮೀನ್ದಾರರು, ಅವರೆಲ್ಲ 2-3 ವರ್ಷಕ್ಕೆ ಫಲವತ್ತಾದ ಗೊಬ್ಬರಗಳು ಹೊಡೆಯರು. ಗೊಬ್ಬರಗಳು ಹೊಡೆಯೋದ್ರಿಂದ ರೋಗ ಬರ್ತಿರಲ್ಲ, ಏನೂ ಬರ್ತಿರಲ್ಲ. ಈಗ ಹಾಕೋದು ನಾವು ಲಟ್ಟನ್ನು ಹೋಗ್ತೀವಿ, ಗೋರ್ಮೆಂಟ್ ಗೊಬ್ಬರ ತಂದಾಕ್ತೀವಿ. ಸರ್, ನಾವು ಗೋರ್ಮೆಂಟ್ ಗೊಬ್ಬರ ಹಾಕ್ತಿರೋದು ಕರೆಕ್ಟು, ತಾತ್ಕಾಲಿಕ ಬೆಳೀತಾ ಇದೀವಿ ನಾವು ಗೋರ್ಮೆಂಟ್ ಗೊಬ್ಬರನ. ನಾವು ಹೊಸ ಸಾಗಾಣಿಕೆ ಮಾಡ್ತಿರೋದು ಯಾಕಂದ್ರೆ ಭೂಮಿಗೆ ತಾಕತ್ತಾಗಿ ಹೊಲಕ್ಕೆ ಗೊಬ್ಬರ ಬೇಕಂತೇಳಿ ಸಾಗಿಸೋದು. ಗೊಬ್ಬರ ಹಾಕ್ತೀವಿ, ಗೊಬ್ಬರ ಎಷ್ಟು ದಿನ ಇರುತ್ತೆ ಅದು? ಆ ಬೆಳೆ ಮಾತ್ರ ಇರುತ್ತೆ. ನಾವು ಒಂದು ಸತಿ 50,000 ರೂಪಾಯಿ ಧನಿಯನ ಗೊಬ್ಬರ ನಮ್ದು ಜೊತೆ ಸೇರಿ ಇನ್ನೊಬ್ಬರು ಸೇರಿ ಧನಿಯನ ಗೊಬ್ಬರನ ತಾಕತ್ ಮಾಡಿ ಒಂದು ಸತಿ ಹೊಲಕ್ಕೆ ಹೊಡೆದ್ವಿ ಅಂದ್ರೆ ನಾವು ಕಮ್ಮಿ 3 ವರ್ಷದಿಂದ 4 ವರ್ಷ ಬೆಳೆ ತಾಕತ್ ಕೊಡುತ್ತೆ. ತಾಕತ್ ಕೊಡೋದಲ್ಲ ಸಾ, ಬೆಳೆ ಇರೋದ್ರಿಂದ ನಾವು DAP ಯಾವ್ಯಾವ ಗೊಬ್ಬರಗಳು ಹಾಕ್ತೀವಿ. ಭೂಮಿ ಹೊರಟಾಗ್ತಿದ್ದೇವೆ ಸಾ, ಹೊರಟಾಗಿ ಕಾರಣಕ್ಕಾಗಿ ನಮ್ಮ ಪೀಡಿಗೆನೇ ಭೂಮಿ ಬೆಳೆದಂಗೆ ಆಗುತ್ತೆ ಅನ್ನೋ ನಮಗೆ ಭಯ ಹುಟ್ಟಿದೆ. ಭಯ ಹುಟ್ಟಿರೋದ್ರಿಂದ ಈಗ ಬಂದಿರೋದ್ರಿಂದ ಕಳೆನಾಶಕ ರವಂಡಪ್ ಸಹ ಭೂಮಿಗೆ ಹೊಡಿತೀವಿ. ಇನ್ನೊಂದು ವರ್ಷ ನೆಕ್ಸ್ಟ್ ಹೊಲದ ಕಾಲಕ್ಕೆ ಬರಲ್ಲ, ಹೊಲ ನಮ್ಗೆ ಹುಲ್ಲೋಗುತ್ತದು. ನಾವು ಈ ತಾತ್ಕಾಲಿಕ ನೋಡ್ತಿದ್ವಿ, ನಮ್ಮ ಮಕ್ಕಳ ಕಾಲಕ್ಕೆ ರವಂಡಪ್ ಇವೆಲ್ಲ ಬದುಕು ಅದಕ್ಕೂ ಇದಕ್ಕೂ ಎಲ್ಲ ಹೊಡಿತೀವಿ, ಹೊಲಗಳು ಹೊಡಿತೀವಿ, ಗೇಕಾಗಿತ್ತು ಅಂತ ಹೊಲ್ಗೊಡಿದ್ವಿ. ಏನೇ ನಾವು ಧನಿನ ಗೊಬ್ಬರ ಏನೇ ಹಾಕಿದ್ರು ಸಹ ನಮ್ಮ ಸ್ನೇಹಿತರುಗಳೆಲ್ಲ ಹಾಕಿ ಹೊಡೆದಿರೋ ನೋಡಿದರೆ ಅವರ ಹೊಲಗಳು ನೋಡಿದ್ರೆ ಬೆಳ್ಳಗೆ ವೈಟ್ ಆಗಿದ್ದಾವೆ ಸರ್. ಏನು ಕಾರಣಕ್ಕಾಗಿದ್ದಾವೆ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ. ನಾವು ಹೇಳ್ತಿರೋದು ನಾವು ಸಾಮಾನ್ಯ ನನ್ನ ಅನಿಸಿಕೆ ಪ್ರಕಾರ ನಾವೇನು ಯಾರನ್ನು ಸಾರ್ ಕರ್ಕೊಂಡ್ ಬಂದಿಲ್ಲ, ಏನು ಕರ್ಕೊಂಡ್ ಬಂದಿಲ್ಲ. ಔಷಧ ನಾವು ಜಾಸ್ತಿ ಬಳಸ್ತಾ ಇದೀವಿ, ಔಷಧ ಜಾಸ್ತಿ ಬಳಸೋದ್ರಿಂದ ನಮ್ಗೆ ಹೊಲ ಈ ತರ ಆಗ್ತೈತೆ. ಮೊದಲು ನಾವು ಎಲ್ಲ ಎತ್ತಿನ ಬೇಸಾಯ, ಕೂರಿಗೆ ಕುಂಟೆ ಎತ್ತಿನ ಬೇಸಾಯದಲ್ಲಿ ಹೊಡಿತಿದ್ವಿ. ಎತ್ತು ತುಳಿದ್ರೆ ಅಷ್ಟಾಗ್ತಿರಲ್ಲ, ಟ್ಯಾಕ್ಟ್ರಿ ಬೇರೆ ಹೊಡಿತಿದ್ವಿ. ಟ್ಯಾಕ್ಟ್ರಿ ಹೊಡಿಲಿಲ್ಲ ಅಂದ್ರೆ ನಿರ್ವಿಲಾಸ ನಾವು ಬಹಳ. 20 ಎಕರೆ ನಾವು ಟ್ಯಾಕ್ಟ್ರಿ ಹೊಡೆದಿಂದ ಏನು ಇದಾಗ್ತಿರಲಿಲ್ಲ. ಹೊಡಿಲೇಬೇಕು ನಾವು, ಮಾಡಲೇಬೇಕು. ನೆಲ ನಾವು ರಫ್ ಮಾಡ್ತಾ ಇದೀವಿ ಅಂತ ನಮ್ಮ ಮನಸ್ಸು. ಇದ್ರ ತಿಪ್ಪೇಸ್ವಾಮಿ ನಿಮ್ಗೆ ಎಷ್ಟು ಜನ ಮಕ್ಕಳು? ಸರ್, ನಮ್ಮ ಮಕ್ಕಳು ಇಬ್ರು ಸರ್. ಅವ್ರು ಏನಾದ್ರು ಈ ಕೃಷಿ ಬದುಕು ಮಾಡ್ತಾದಾರ? ಇಲ್ಲ ಸರ್, ಒಬ್ಬ ಮಗಳು ಇಂಜಿನಿಯರ್ ಓದ್ತಿದ್ದಾಳೆ, 2 ವರ್ಷ ಮುಗಿದಿದೆ. ಇನ್ನೊಬ್ಬ ಮಗ ದೂರದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾನೆ ಸರ್. ಹಾಗಿದ್ರೆ ಈ ಕೃಷಿ ಬದುಕಲ್ಲ ನೀವು ಒಬ್ಬರೇ ನೋಡ್ಕೊಳೋದು? ಹ್ಞೂ ಸರ್, ನಾವು ಒಬ್ಬರೇ ನೋಡ್ಕೊಳೋದು. ಲೇಬರ್ಗಳು ಇಟ್ಕೊಂಡಿದ್ದೀವಿ, ಒಬ್ಬರಿಬ್ರನ್ನ ಲೇಬರ್ಗಳು ಬರ್ತಾರೆ. ನಮ್ಮ ಮಗನು ಎಲ್ಲೇನ ರಜಾ ಪಜಿದ್ದಾಗ ಬಂದು ಮಗನು ಬಹಳ ಸಹಕಾರ ಕೊಡ್ತಿದ್ದಾನೆ. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತಾ ನಿಮಗೆ? ಸರ್, ನಮಗೆ ಸಂತೋಷ ತಂದು ಕೊಟ್ಟಿದ್ದೀವಿ ಸರ್. ನಾವು ಸಹ 96 ಚಳ್ಳಕೆರೆ ಒಯ್ದು 96 ಚಳ್ಳಕೆರೆ ಒಯ್ದು 2009 ನಾವು ಚಳ್ಳಕೆರೆಯಲ್ಲಿ ಇದ್ವಿ. ಅದು ಸಹ ಜೀವನ ನಡೆಸುತ್ತೆ. ಏನಾದರೂ ನಮ್ಮ ಮಕ್ಕಳು ಇದು ಎಜುಕೇಶನ್ ಇನ್ನೊಂದು ಏನಾದರೂ ಸಕ್ಷಮ ಮಾಡಿದಾಗ ಬೇರೆ ಯಾರನ್ನೋ ಅಪ್ಸಸ್ ಮಕ್ಕಳು ಓದ್ತಾದರೆ ಮಾಡ್ತಾದರೆ ಅವರು ಮಕ್ಕಳು ಎಲ್ಲೇ ಸೇರಿಸ್ತಾರೆ ಅಂದಾಗ ನಮಗೊಂದು ಸ್ವಲ್ಪ ನೋವಾಗೋದು. ನೋವಾದಾಗ ನಾವೇ ಹೆಂಗೆ ಮಾಡೋದು? ಜಮೀನು ಬದುಕು ಮಾಡಿದಾಗ ಏನಾದರೂ ಸಾಧನೆ ಮಾಡಿದಾಗ 5-10 ಲಕ್ಷ ಬೆಳೆದಾಗ ನಾವು ಒಬ್ಬರು ಮಕ್ಕಳು ಕಳಿಸೋ ಸರ್. ಆದರೂ ನಾವು ಮೇಂಟೈನ್ ಮಾಡ್ಕೊಂಡ್ರಿ ಕೃಷಿ ಬದುಕಿನಿಂದ ಸಹಕಾರದಿಂದನ. ತಿರ್ಗಾ ನಮಗೆ ಬ್ಯಾಂಕ್ಗಳಿಗೆ ಯಾವಾರಿದೆ ಸರ್? ಎಲ್ಲ ಸಾರುಗಳು ಪರಿಚಯ ಇದ್ದಾರೆ, ಎಲ್ಲ ಇದ್ದಾರೆ. ಬ್ಯಾಂಕ್ಗಳು ನಮಗೆ ಸಾಥ್ ಕೊಡ್ತವೆ, ಕಮ್ಮಿ ಬಡ್ಡಿದಿದ್ದ ತಾಂಬರ್ತೀವಿ. ಕಾಂಬಂದು ಅದನ್ನು ಮಕ್ಕಳು ಚೆನ್ನಾಗಿ ಎಜುಕೇಶನ್ ಮಾಡ್ಕೊಂಡು ನಾವು ಭೂಮಿನ ತಕ್ಕತ್ ಮಾಡ್ಕೊಂಡ್ತಿದ್ವಿ, ಮಕ್ಕಳು ಚೆನ್ನಾಗಿ ಓದಿಸ್ತು ಸರ್. ಯಾವಾಗಾದ್ರೂ ಈ ತುಂಬಾ ಕೂಲಿ ಕಾರ್ಮಿಕರು ಸಿಗದಂತ ಸಂದರ್ಭದಲ್ಲಿ ಬೆಳೆ ಲಾಸ್ ಆದಾಗ ನಾವು ಹೂವಿನ ವ್ಯಾಪಾರ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತಪ್ಪ, ಈ ಕೃಷಿ ಬದುಕು ತುಂಬಾ ಕಷ್ಟ ಆಯ್ತು, ಕೃಷಿ ಬದುಕು ಬೇಡ ಅನ್ಸಿದ್ದೆ ಯಾವತ್ತಾದ್ರೂ ಉಂಟ? ಸರ್, ನಮ್ಗೆ ಎಂದೂ ಅನ್ಸಿಲ್ಲ. ಯಾಕೆ ಅನ್ಸಿಲ್ಲ ಅಂತಂದ್ರೆ, ನಾ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು 10 ಗಂಟೆವರೆಗೂ ಸೈಕಲ್ಲಲ್ಲಿ ಈಗ ಮಕ್ಳು ಯಾರು ತುಳಿಯಿರೋದ್ರೆ ಸರ್? ಎಲ್ಲ ಬೈಕ್ಗಳು ಕೇಳ್ತಾರೆ, ಕಾರ್ ಕೇಳ್ತಾರೆ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಸೈಕಲ್ ಎಲ್ಲ ತುಳಿದು, ತಿರು ಸಾಯಂಕಾಲ 4 ಗಂಟೆಯಿಂದ 2 ಗಂಟೆವರೆಗೂ ಸಾಯಂಕಾಲ 1-2 ಗಂಟೆ ಮ್ಯಾಕ್ಸಿಮಮ್ 7-8 ಗಂಟೆ ಸೈಕಲ್ ತುಳಿತಿದ್ವಿ. ತುಳಿದ್ರು ನಮಗೆ ದುಡಿಮೆ ಬರೋದು 500-600 ರೂಪಾಯಿ ದುಡಿತಿದ್ವಿ. ದುಡಿಮೆ ಬಂದ್ರೂ ನಮಗೆ ಬೇಜಾರು ಅಂತ ಅನಿಸಿಲ್ಲ, ಏನಿಲ್ಲ. ಆದರೆ ಈ ರೈತರಿಗೆ ನಾವು 2-3 ವರ್ಷ ಬೆಳೆ ಹಾಕಿದ್ದು ಕೈ ಸಿಗ್ಲಿಲ್ಲಲ್ಲ, ನಾವು ರೈತರುಗಳು ಎಂದು ಮುಂದೆ ಬರೋದು? ಅದೊಂದು ಸ್ವಲ್ಪ ನನಗೂ ಬೇಜಾರಿದೆ. ಇನ್ನ ಬೆಳಿಬೇಕು ಮನುಷ್ಯ, ನಮಗೆ ರೈತರು ನಾವು ಇನ್ನ ಬೆಳಿಬೇಕು ಅಂಬ ನಮ್ಗೆ ಆಸಕ್ತಿ ಇದೆ. ನಮಗೆ ಬೇಜಾರಂತ ರೈತರ ಹುದ್ದೆಯಲ್ಲಿ ನಮಗೆ ಬೇಜಾರಂತ ಅನ್ಸಿಲ್ಲ ಸರ್. ಈಗ ನೀವು ಕೃಷಿನ ಆಸಕ್ತಿಯಿಂದ ಮಾಡ್ತಾ ಇದ್ರೆ, ಈಗ ನೋಡಿದ್ರೆಲ್ಲ ಇದು ತುಂಬಾ ಕೃಷಿ ಏನಂತ ಲಾಭದಾಯಕ ಅಲ್ಲ, ಕೃಷಿಯಿಂದ ನಾವು ಉದ್ದಾರ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಬೇರೆ ಬೇರೆ ಬೆಂಗಳೂರು ಮೈಸೂರು ಈ ಕಡೆ ಎಲ್ಲ ಫ್ಯಾಕ್ಟ್ರಿ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇರ್ತಾರೆ ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಸಾ, ಬೆಂಗಳೂರಿಗೆ ಹೋಗಿದ್ದು ಆಯ್ತು, ಇವಾಗ ರೈತರುಗಳೆಲ್ಲ ತಿರುಗಿ ವಾಪಸ್ ಕೊರೋನಾ ಕಾರಣದಿಂದ ವಾಪಸ್ ಬಂದಿದ್ದು ಆಯ್ತು. ಈಗ ಅವರು ಕೃಷಿ ಬದುಕು ಮಾಡ್ತಾರೆ, ಅದರಲ್ಲಿ 1,000 ಬೆಂಗಳೂರು ಇದ್ದ ವಾಪಸ್ ಬಂದಿರೋ ಒಂದು 5 ಲಕ್ಷ ಜನ ಇದಾರೆ. 5 ಲಕ್ಷ ಜನದಲ್ಲಿ ಕಂಪಲ್ಸರಿ ಒಂದು 4 ಲಕ್ಷ ಜನ ಅಂತಾನು ಮಾಡ್ತಿದ್ದಾರೆ ಆರಂಭನ. ಅವ್ರಿಗೆ 100% ಅವ್ರಿಗೆ ಕೃಷಿ ಅನ್ನಿಸಿದಾಗ ಬೆಂಗಳೂರು ಕಡೆಗೆ 0.5% ಹೋಗದಂಗೆ ಆಗ್ತಾರೆ ಸರ್. ಕೃಷಿ ಬದುಕು ಅವ್ರವ್ರಿಗೆ ಹಿಡಿಸಿದಾಗ, ಅವ್ರವ್ರಿಗೆ ಸದ್ಯತೆ ಆದಾಗ ನಾವೇನು ಮಾಡ್ಬೇಕಂತೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ಅವರು ಬೆಂಗಳೂರು ಜೀವನನೇ ಸಾಕು, ನಾವು ಸಿಂಪಲ್ ಆಗಿ 10,000 ಸಂಬಳ ನಾವು ಜೀವನ ಮಾಡಿಬಿಡೋಣ ಅಂತ ಹೋಗಿದ್ದಾರೆ. ನಮ್ಮ ಮುಂದೆ ಆ ಫ್ಯಾಕ್ಟರಿ ಆಗ್ಲಿ ಎಷ್ಟೇ ಆಗ್ಲಿ ಏನೇ ಆಗ್ಲಿ ನಮ್ಮ ಅಮೌಂಟ್ ಕೊಡಕ್ ಆಗಲ್ಲ. ರೈತರ ಅಮೌಂಟ್ ಯಾವ್ದೇ ಒಂದ್ ಬೆಳೆ ಆಗ್ಲಿ ಸರ್, ಟಮಟೆ ಈಗ ಹಾಕಿದ್ದಾರೆ ನಮ್ಮ ರೈತರುಗಳು, ನಮ್ಮ ಸ್ನೇಹಿತರು ಅವರೆಲ್ಲ ಟಮಟೆ 10 kg ಇದ್ದ 12 kg 15 kg ಬಾಕ್ಸ್ಬೋದ ಸರ್. 15 kg ಬಾಕ್ಸ್ ಇದ್ದ 400 ಇದ್ದ 500 ರೂಪಾಯಿ ರೇಟ್ ಇದೆ ಸರ್. ಸರಿಯಾಗಿ ಒಂದು 1,00,000 ಖರ್ಚು ಮಾಡಿರ್ತೀವಿ ಸರ್. ನಾವು 5-6 lakh ಬೆಳೀತಿದ್ದಾರೆ ನಮ್ಮ ರೈತರು ಈ ವರ್ಷದಲ್ಲಿ. ಈಗಿರೋ ರೈತರುಗಳಿಗೆ ಟಮಟೆ ಬೆಳೆನೂ ಅಂತ ಇಳುವರೆ ಇದೆ, ಯಾವ ಬೆಳೆ ಇಲ್ಲ. ನಾವೇನ್ ಮಾಡ್ತೀವಿ, ಒಂದು ಟಮಟೆ ರೇಟ್ ಆದ್ರೆ ಇವತ್ತು ಸಿಕ್ಕಾಪಟ್ಟೆ ಒಂದು 1,00,000 ಜನ ಹಾಕರು ನಮ್ಮ ತಾಲೂಕಲ್ಲಿ 25 lakh ಜನ ಹಾಕ್ತೀವಿ. ಎಲ್ಲಿ ಕೊಳ್ಳೋದು, ಎಲ್ಲಿ ಕಳ್ಸೋದು? ಪ್ರತಿಯೊಬ್ಬರು ರೈತರಾದಾಗ ಬೇರೆ ಬೆಳೆ ಕಡೆ ನಾವು ಓದಂಗಲ್ಲನ, ಇದು ಬರುತ್ತೆ. ಪ್ರತಿಯೊಂದು ಬೆಳೆಗೆ ಬರಬೇಕು, ನಾವು ಮಾಡಿದ್ದೇ ಮಾಡಬಾರ್ದು, ಬೇರೆ ಕಾರಣದಿಂದ ಬೇರೆ ಬೆಳೆ ಬರಬೇಕು. ಒಟ್ಟಾರೆಯಾಗಿ ಕೃಷಿಯಲ್ಲಿ ತೊಡಕೊಂಡ್ರೆ ಯಾರೇ ಆಗ್ಲಿ ಶ್ರದ್ಧೆಯಿಂದ ಆಸಕ್ತಿಯಿಂದ ಮಾಡಿದಾಗ ಕೃಷಿಯಲ್ಲಿನೂ ಕೂಡ ಪ್ರಗತಿ ಕಾಣಬಹುದು ಅಂತ ಹೇಳ್ತೀರಾ? ಒಂದ್ಸ ಕೃಷಿಯಲ್ಲಿನೂ ನಾವು ಅಭಿವೃದ್ಧಿ ಹೊಂದಬಹುದು. ಈಗ ಬೇರೆ ತಗೋಗಿ ಯಾರು ತಗೋಗಿ ಬಗ್ಗಿ ಮಾಡೋದಕ್ಕಿಂತ ನಮ್ಮ ಕೃಷಿ ಒಂದು ಬಗ್ಗಿ ನಾವು ತಲೆ ಬಗ್ಸಿ ಮಾಡಿದಾಗ, ಬೆವರು ತುರಿಸಿದಾಗ, ಒಂದಲ್ಲೊಂದಿನ ದೇವರು ಭಗವಂತ ಕೊಟ್ಟಾಗ ನಾವು ಅಭಿವೃದ್ಧಿ ಹೊಂತೀವಿ. ಯಾರ ಹತ್ರ ಕೊಟ್ರೆ ಅವ್ರು ಎಷ್ಟು ಕೊಡಬಾರರು ಒಬ್ರು ಸಂಬಳನ 5,000-15,000 ಕೊಡಬಹುದು. ಅವತ್ತಿನ ಅವತ್ತಿಗೆ ಮುಗಿತು ಹೊರತು ಇವತ್ತು ಒಂದು ಟೌನ್ ನಲ್ಲಿ ಮನೆ ಬಾಡಿಗೆ ಇರ್ಬೇಕಂದ್ರೆ ಬೆಂಗಳೂರು ಅದ್ರಲ್ಲೆಲ್ಲ ಕರೆಂಟ್ ಬಿಲ್ಲು, ನೀರು ಬಿಲ್ಲು ಅದಿದಂತೇಳಿ ಅವ್ರು 15,000 ಕೊಟ್ಟರೆ 8,500 ಹೋಗಿರುತ್ತ. ಇನ್ನು 2,000-3,000 ಮಕ್ಕಳು ಏನ್ ಓದಿಸ್ತಾರೆ, ಏನ್ ಮಾಡ್ತಾರೆ ಅವ್ರಿಗೆ ಹೆಂಗನ್ಸುತ್ತೆ? ಅವ್ರೇನಂದ್ರೆ ಏಂತಿ ಮಕ್ಕಳು ಅಳಿಯ ಎಲ್ಲಾ ಫ್ಯಾಮಿಲಿ 4-5 ಜನ ಹೋಗೋದಿಂದ ಬೆಂಗಳೂರ ಜೀವನ ಅನ್ಸುತ್ತೆ. ನಮ್ಮ ರೈತರಿಗೆ ಅವ್ರು ಹೋಲಿಸೋದೆ ಅದು ಅವ್ರನ್ನ ಆಗೋದೇ ಇಲ್ಲ. ಅವರು ಬಹಳ ಸಂತೋಷ ತಿಪ್ಪೇಸ್ವಾಮಿ ಅವರ, ಇದುವರೆಗೂ ನೀವು ಬಹಳ ಕೃಷಿಯಲ್ಲಿನ ಅನುಭವನ ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೂ ಬಾಳೆ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಚಿಕ್ಕಿನಹಳ್ಳಿಯ ಪ್ರಗತಿಪರ ಕೃಷಿಕ ಹೆಚ್ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಇದೀಗ ಕೇಳೋಣ ರೈತರಿಗೆ ಸಲಹೆ. ಎಲ್ಲ ಕೇಳುಗಾರ ರೈತ ಬಾಂಧವರಿಗೆ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಟಿಜಿ ಅಂತಂದು. ಸೊ ನಾನು ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಸಸ್ಯ ಸಂರಕ್ಷಣಾ ತಜ್ಞನಾಗಿ ಕೆಲಸವನ್ನ ನಿರ್ವಹಿಸಿದ್ದೇನೆ. ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ಅಡಿಕೆಯಲ್ಲಿ ದುಂಡಾಣು ಎಲೆಪಟ್ಟಿ ರೋಗದ ಲಕ್ಷಣ ಮತ್ತೆ ಅದರ ನಿರ್ವಹಣಾ ಕ್ರಮದ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮಗೆಲ್ಲ ತಿಳಿದಿರುವಂತೆ ಅಡಿಕೆಯ ಒಂದು ಬೆಳೆ ವಿಸ್ತೀರ್ಣ ದಿನದಿಂದ ದಿನಕ್ಕೆ ಗಣನೀಯವಾಗಿ ಹೆಚ್ಚಿಗೆ ಆಗ್ತಾ ಇದೆ. ಹೆಚ್ಚಿಗೆ ಆದಂಗೆಲ್ಲ ಸೊ ಅದಕ್ಕೆ ಬರ್ತಕ್ಕಂತಹ ರೋಗ ಮತ್ತೆ ಕೀಟಗಳ ಬಾಧೆಯೂ ಕೂಡ ಹೆಚ್ಚಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸತಕ್ಕಂತಹ ಪ್ರಮುಖ ರೋಗ ಅಂತಂದ್ರೆ ದುಂಡಾಣು ಎಲೆಪಟ್ಟಿ ರೋಗ ಅಂತಂದು. ಸೊ ಇದನ್ನ ಬ್ಯಾಕ್ಟೀರಿಯಲ್ ಲೀಫ್ ಸ್ಟ್ರೈಕ್ ಅಂತ ಕರಿತೀವಿ. ಸೊ ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತಹ ಒಂದು ಪ್ರಮುಖ ರೋಗ. ಕ್ಸಾಂಥೋಮನಸ್ ವ್ಯಾಸ್ಕ್ಯುಲಾರಮ್ ಅಂತಂದು ಇದು ಈ ಒಂದು ರೋಗದ ಕಾಸಲ್ ಆರ್ಗನಿಸಮ್. ಸೊ ಇದರಲ್ಲಿ ಪ್ರಮುಖವಾಗಿ ಈ ಒಂದು ದುಂಡಾಣು ಎಲೆಪಟ್ಟಿ ರೋಗದ ಲಕ್ಷಣಗಳನ್ನ ನೋಡೋದಾದ್ರೆ, ಸೊ ಈ ಒಂದು ಏನು ಎಲೆಗಳ ದಿಂಡಿರುತ್ತೆ, ಸೊ ಈ ದಿಂಡಿನ ಸಮಾಂತರದಲ್ಲಿ ಕಂದು ಮತ್ತೆ ಹಸಿರು ಬಣ್ಣದ ಒಂದು ರೀತಿಯ ಸ್ಟ್ರೈಪ್ಸ್ ಅನ್ನ ಕಾಣಬಹುದು. ಒಂದು ಗೆರೆಯ ರೀತಿಯಲ್ಲಿ ಒಂದು ಕಂದು ಮತ್ತು ಹಸಿರು ಬಣ್ಣದ ಸ್ಟ್ರೈಪ್ಸ್ಗಳನ್ನು ನಾವು ಕಾಣಬಹುದು. ಸೊ ಇದಾದ ನಂತರ ಸೊ ಎಲೆಗಳ ಹಿಂಭಾಗದಲ್ಲಿ ನೋಡೋದಾದ್ರೆ, ಸೊ ಈ ಬ್ಯಾಕ್ಟೀರಿಯಲ್ ಎಕ್ಸುಡೇಟ್ಸ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಬ್ಯಾಕ್ಟೀರಿಯಾ ಏನತ್ತೆ, ಸೊ ಆ ಬ್ಯಾಕ್ಟೀರಿಯಿಂದ ಎಕ್ಸುಡೇಟ್ಸ್ ಒಂದು ರೀತಿಯಾದ ಅಂಟು ರೀತಿಯ ಒಂದು ಲಕ್ಷಣವನ್ನ ಎಲೆಗಳ ಕೆಳಭಾಗದಲ್ಲಿ ನೋಡಬಹುದು. ಸೊ ಅದು ಈ ಒಂದು ರೋಗದ ಬಾಧೆ ಉಲ್ಬಣ ಆದಂತೆಲ್ಲ ಸೊ ಅದೇನು ಅಂಟು ರೀತಿಯ ಒಂದು ದ್ರಾವಣ ಇರುತ್ತೆ ಎಲೆಯ ಕೆಳಭಾಗದಲ್ಲಿ. ಇದು ತದನಂತರದಲ್ಲಿ ಒಂದು ರೀತಿಯ ಮೇಣದ ರೀತಿಯೂ ಕೂಡ ಆಗುತ್ತೆ. ಇದರ ಬಾಧೆ ಹೆಚ್ಚ ಆದಂಗೆಲ್ಲ ಸೊ ಏನು ಎಲೆಗಳು ಇರ್ತವೆ, ಸೊ ಎಲೆಗಳು ಸಂಪೂರ್ಣವಾಗಿ ಒಣಗಲು ಪ್ರಾರಂಭ ಆಗ್ತವೆ. ಸೊ ತದನಂತರದಲ್ಲಿ ಇದು ಸುಳಿಯ ಭಾಗಕ್ಕೂ ಕೂಡ ಈ ಒಂದು ರೋಗ ಒಂದು ಅಟ್ಯಾಕ್ ಆಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಸುಳಿಯ ಭಾಗನು ಕೂಡ ಕಂಪ್ಲೀಟ್ ಆಗಿ ಕೊಳತ ರೀತಿಯಲ್ಲಿ ಆಗ್ಬಿಟ್ಟು ಸುಳಿಯನ್ನ ಜಸ್ಟ್ ನಾವು ಕೈಯಿಂದ ಎತ್ತಿದ್ರೆ ಸೊ ಸುಳಿ ಕೈಗುಂಟೆ ಬರುತ್ತೆ. ಸೊ ಈ ರೀತಿಯಾದಂತಹ ಒಂದು ಪ್ರಮುಖವಾದಂತಹ ಲಕ್ಷಣಗಳನ್ನ ನಾವು ಕಾಣಬಹುದು. ಈ ಒಂದು ರೋಗದ ಬಾಧೆ ಈ ವರ್ಷದಲ್ಲಿ ಅಡಿಕೆ ಬೆಳೆಯಂತಹ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಸ್ಪೆಷಲಿ ಈ ಒಂದು ಬೇಸಿಗೆ ಕಾಲದಲ್ಲಿ ಯಾವಾಗ ವಾತಾವರಣದಲ್ಲಿ 28 degrees ಜಾಸ್ತಿ ಇರುತ್ತೆ, ಸೊ ಅಂತಹ ಸಂದರ್ಭದಲ್ಲಿ ನಾವು ಈ ರೋಗವನ್ನ ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಇದಿಷ್ಟು ಈ ಒಂದು ರೋಗದ ಲಕ್ಷಣ. ಅದೇ ರೀತಿ ಈಗ ನಿರ್ವಹಣಾ ಕ್ರಮ ಬಗ್ಗೆ ನೋಡೋದಾದ್ರೆ, ನಿರ್ವಹಣಾ ಕ್ರಮದಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ, ಸೊ ಯಾವ್ಯಾವ ತೋಟಗಳಲ್ಲಿ ಒಂದು ಬಾಳೆಯನ್ನ ಅಂತರ ಬೆಳೆಯಾಗಿ ಬೆಳೆದಿದ್ದಾರೆ, ಸೊ ಅಂತಹ ತೋಟಗಳಲ್ಲಿ ಈ ಒಂದು ರೋಗದ ಬಾಧೆ ಕಡಿಮೆ ಇರೋದನ್ನ ನಾವು ಗಮನಿಸಿದ್ದೇವೆ. ಅದರ ಜೊತೆಗೆ ಇನ್ನೊಂದು ಪ್ರಮುಖ ಏನಪ್ಪಾ ಅಂತಂದ್ರೆ, ಈ ಪ್ರಾಥಮಿಕವಾಗಿ ಈ ಒಂದು ರೋಗ ಕಂಡಂತಹ ಒಂದು ಸಂದರ್ಭದಲ್ಲಿ ಆ ಎಲೆಗಳನ್ನ ತೆಗೆದು ಸುಟ್ಟು ಹಾಕೋದ್ರಿಂದಲೂ ಕೂಡ ಈ ಒಂದು ಬಾಧೆನ ನಾವು ಕಡಿಮೆ ಮಾಡಬಹುದು. ಇಷ್ಟೆಲ್ಲಾ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಿದ ಮೇಲೆ ನಮಗೆ ಅಂದ್ರೆ ಈ ಬ್ಯಾಕ್ಟೀರಿಯಾಗಳನ್ನ ಕೊಲ್ತಕ್ಕಂತಹ ಒಂದು ಬ್ಯಾಕ್ಟೀರಿಯಾ ಸೈಡ್ಸ್ ಅಂತಲಿದ್ದಾವೆ. ಸೊ ಅದರಲ್ಲಿ ಪ್ರಮುಖವಾಗಿ ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಲಭ್ಯವಿರತಕ್ಕಂತಹ ಬ್ಯಾಕ್ಟೀರಿಸೈಡ್ಸ್ ಅಲ್ಲಿ ಕಾಪರಾಕ್ಸಿ ಕ್ಲೋರೈಡ್ ಪ್ಲಸ್ ಸ್ಟೆಪ್ಟೊಮೈಸಿನ್, ಅಂದ್ರೆ ಸಿಒಸಿ ಕಾಪರಾಕ್ಸಿ ಕ್ಲೋರೈಡ್ ಮತ್ತೆ ಸ್ಟೆಪ್ಟೊಮೈಸಿನ್ ಅನ್ನ ನಾವು ಕಾಪರಾಕ್ಸಿ ಕ್ಲೋರೈಡ್ ಅನ್ನ 3 ಗ್ರಾಮ್ ಪರ್ ಲೀಟರ್ ಅಂತೆ, ಅದೇ ರೀತಿ ಸ್ಟೆಪ್ಟೊಮೈಸಿನ್ 1/2 ಗ್ರಾಮ್ ಪರ್ ಲೀಟರ್ ಅಂತೆ, ಇವೆರಡನ್ನು ಕೂಡ ಮಿಶ್ರಣ ಮಾಡಿ ಸುಳಿಯ ಭಾಗ ಮತ್ತೆ ಎಲೆಗಳ ಭಾಗದಲ್ಲಿ ಚೆನ್ನಾಗಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ರೋಗವನ್ನು ಹತೋಟಿ ಮಾಡಬಹುದು. ಸೊ ಅದೇ ರೀತಿ ಇನ್ನೊಂದು ಪ್ರಮುಖವಾದಂತಹ ಒಂದು ಬ್ಯಾಕ್ಟೀರಿಯಾ ನಾಶಕ, ಈ ಬ್ಯಾಕ್ಟೀರಿಯಾವನ್ನು ತಡೆಗಟ್ಟಲು ಉಪಯೋಗಿಸಬಹುದಂತಹ ಒಂದು ಬ್ಯಾಕ್ಟೀರಿಯಾ ನಾಶಕ ಯಾವ್ದಪ್ಪ ಅಂತಂದ್ರೆ ಕಾಪರ್ ಹೈಡ್ರಾಕ್ಸೈಡ್. ಇದನ್ನು ಕೂಡ 2 ಗ್ರಾಮ್ ಪರ್ ಲೀಟರ್ ಅಂತೆ ನಾವು ಮಿಶ್ರಣ ಮಾಡಿ ಸಿಂಪರಣೆಯನ್ನ ಮಾಡಿದ್ದೆ ಅದಲ್ಲಿ. ಸೊ ಈ ಒಂದು ಏನು ಇಂದು ಬ್ಯಾಕ್ಟೀರಿಯಿಂದ ಬರ್ತಕ್ಕಂತಹ ದುಂಡಾಣು ಎಲೆಪಟ್ಟಿ ರೋಗ ಇದೆ. ಸೊ ಇದನ್ನ ನಾವು ನಿರ್ವಹಣೆ ಮಾಡಬಹುದು. ಇದು ಬಹಳ ಬೇಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರೋದ್ರಿಂದ ಮೊದಲು ನಿಮ್ಮ ತೋಟಗಳಲ್ಲಿ ಒಂದು 3-4 ಗಿಡದಲ್ಲಿ ಕಂಡ ತಕ್ಷಣ ಇದಕ್ಕೆ ನಿರ್ವಹಣಾ ಕ್ರಮಗಳನ್ನು ಮಾಡೋದ್ರಿಂದ ಇದನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಸೊ ಈ ರೀತಿಯಾದಂತಹ ಯಾವುದೇ ಒಂದು ಬಾಧೆ ಇದ್ದರೆ ನೀವು ನನ್ನನ್ನು ಕೂಡ ಸಂಪರ್ಕಿಸಬಹುದು. 9886020203. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ ತಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನಪಿರ್ಲಿ, UPI ಸೇಫ್ ಇದೆ. ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಸ್ಟ್ರೋಕ್ ಬಗ್ಗೆ, ನರರೋಗದ ಬಗ್ಗೆ ಭಯಬೇಡ, ಸದಾ ಜಾಗೃತಿ ಇರಲಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತೋರುತ್ತಿರುವವರು SS ನಾರಾಯಣ ಹೆಲ್ತ್ ಹಾಸ್ಪಿಟಲ್, ದಾವಣಗೆರೆ. ಈಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ. ದೇವ್ನ ಕೊಂಡ ಬಾರಿ ಮುದಣ್ಣ, ಗುರುವೇ ಮದಯ್ಯ ನೆಲೆಗೊಂಡ. ಮಾದೇವ್ನ ಕೊಂಡ ಬಾರಿ ಮುದಣ್ಣ, ಗುರುವೇ ಮದಯ್ಯ ನೆಲೆಗೊಂಡ. ಎಳ್ಳು ಬೆಟ್ಟ ಮಾಡಿ ಕಲ್ಲು ಕಣ್ವೆಯ ಮಾಡಿ, ಎಳ್ಳು ಬೆಟ್ಟ ಮಾಡಿ ಕಲ್ಲು ಕಣ್ವೆಯ ಮಾಡಿ. ಅವರಿನ್ನು ಸ್ವಾಮಿ ಒಂಟಾರೋ, ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ. ಉತ್ತರ ದೇಶದವನೇ ಹುಲಿಯ ವಾಹನದಯ್ಯ, ಉತ್ತರ ಜಮ್ಮನ ಪುತ್ರ ನೀನು. ಉತ್ತರ ದೇಶದವನೇ ಹುಲಿಯ ವಾಹನದಯ್ಯ, ಉತ್ತರ ಜಮ್ಮನ ಪುತ್ರ ನೀನು. ಉತ್ತರ ಜಮ್ಮನ ಪುತ್ರ ನೀನು ಮಾದಯ್ಯ, ಉತ್ತರ ಜಮ್ಮನ ಪುತ್ರ ನೀನು ಮಾದಯ್ಯ. ಯಾರಿಗೆ ಒಲಿದೆಯೋ ಮಾದಯ್ಯ, ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ. ಮದಯ್ಯನ ಗುಡಿಯ ಬಗಿಲ ಮುಂದೆ ಎಪ್ಪತ್ತೇಳು ಕವಲು ಮರ ಹುಟ್ಟಿ ಅಪ್ಪ ಮದಯ್ಯನ ಗುಡಿಯ ಬಗಿಲ ಮುಂದೆ ಎಪ್ಪತ್ತೇಳು ಕವಲು ಮರ ಹುಟ್ಟಿ ಎಪ್ಪತ್ತೇಳು ಕವಲು ಮರ ಹುಟ್ಟಿ ಮಾದೇವ ಎಪ್ಪತ್ತೇಳು ಕವಲು ಮರ ಹುಟ್ಟಿ ಮಾದೇವ ಉಪ್ಪ ಮರೋರ್ಗೆ ನೆರಳಾದೋ ಆಡಿರಿ ರಾಗಗಳ ಗುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಆಗಿರಿ ಧೂಪಗಳ ಆಡಿರಿ ರಾಗಗಳ ಗುಡಿಸಿರಿ ತಾಳಗಳ